ಭಾವಿಸಬೇಕು? ಏಕಂ, ಕೇವಲ ಚೈತನ್ಯ ಮಾತ್ರ ಇದ್ದದ್ದನ್ನ ನೀನು ಭಾವಿಸುವಂದ್ರೆ ಇಲ್ಲಿ ಉಪಾಸನ ಅಲ್ಲ, ಗುರುತಿಸು, ಭಾವಿಸು, ಗುರುತಿಸು. ಎಂತಹ ಆತ್ಮ? ನಿರ್ಮಲ ಆಕಾಶವತ್, ಸದಾ ಸದಾ ಆತ್ಮಾನಂ ಭಾವಯಿ, ಎಂದೆಂದಿಗೂ ಇದ್ದಂತಹ ಆತ್ಮನನ್ನು ನೀನು ಗುರುತಿಸು. ಹೇಗಿದ್ದಾನೆ? ನಿರ್ಮಲ ಆಕಾಶವತ್, ಶುದ್ಧ ಆಕಾಶದಂತೆ. ಶುದ್ಧ ಆಕಾಶದಂತಿರುವ ಸದಾ ಇದ್ದಂತಹ ಆತ್ಮನನ್ನ ಗುರುತಿಸು. ಹಾಗ್ರಿ ಟೆಕ್ನಿಕ್ ಏನು ಇದೆಯಾ? ಇದೆ. ಏನು? ಅಖಿಲಂ ದೃಶ್ಯಂ ಸಮಸ್ತ ಕಣ್ಣಿಗೆ ಕಾಣುವ ಜಗತ್ತನ್ನ ಇಂದ್ರಿಯಗಳಿಗೆ ಲಭ್ಯವಾದ ಜಗತ್ತನ್ನ ಶಬ್ದಸ್ಪರ್ಶಾದಿಗಳಿಂದ ಕೂಡಿದ ಈ ಜಗತ್ತನ್ನ ದೃಶ್ಯಂ ಜಗತ್ತನ್ನ ವಿವೇಕದಿಂದ ಆತ್ಮನೆಯೇವ ಪ್ರವಿಲಾಪ್ಯ, ಅವೆಲ್ಲವನ್ನು ಆತ್ಮನಲ್ಲಿ ನೀನು ಅಡಗಿಸಿಕೊಂಡ್ಬಿಡ್ಬೇಕು. ಹೆಂಗ್ರಿ ಸಾಧ್ಯ ಇದು? ದೃಶ್ಯಮಯವಾದ ಈ ಜಗತ್ತನ್ನ, ನಾಮರೂಪಗಳಿಂದ ಕೂಡಿದ ಈ ಜಗತ್ತನ್ನ, ಶಬ್ದಸ್ಪರ್ಶಾದಿಗಳಿಂದ ಕೂಡಿದ ಈ ಜಗತ್ತನ್ನ ಆತ್ಮನಲ್ಲಿ ಲಯಗೊಳಿಸಿಕೊಂಡು ಬಿಡಬೇಕು. ವಿವೇಚನೆ, ಧಿಯಾ, ಸುಧೀಹಿ, ಅದು ಧಿಯಾ ಸುಧೀಹಿ. ಇಂದ್ರಿಯಗಳು ಪ್ರಕಾಶಗೊಂಡಾಗ ಮಾತ್ರ ದೃಶ್ಯಗಳು ಪ್ರಕಾಶಗೊಳ್ಳುತ್ತವೆ. ಸ್ವತಃ ದೃಶ್ಯಗಳು, ಇನ್ಕ್ಲೂಡಿಂಗ್ ಸೂರ್ಯ ಅಂಡ್ ಚಂದ್ರ, ಸ್ವತಃ ದೃಶ್ಯ ಈ ಪದಾರ್ಥಗಳಿಗೆ ಸ್ವತಃ ಯಾವ ಬೆಳಕು ಇದೆ? ಇವು ಇನ್ನೊಬ್ಬರ ಬೆಳಕಿನಲ್ಲಿ ಮಾತ್ರ ಬೆಳಗಲ್ಪಡುತ್ತವೆ ವಿನಃ ಸ್ವತಃ ಇವುಗಳಿಗೆ ಬೆಳಕಿಲ್ಲ. ಅದು ಶಬ್ದವೇ ಆಗಲಿ, ಸ್ಪರ್ಶವೇ ಆಗಲಿ, ಬೆಂಕಿ ಬಿಸಿಯೂ ಅಲ್ಲ, ಬೆಂಕಿ ತಂಪು ಅಲ್ಲ, ಬೆಂಕಿ ಬಿಸಿಯೂ ಅಲ್ಲ, ತಂಪು ಅಲ್ಲ, ಸೂರ್ಯನ ಬೆಳಕು ಅಲ್ಲ, ಕತ್ತಲೆನೂ ಅಲ್ಲ. ಇನ್ನೊಬ್ಬರ ಪ್ರಕಾಶದಲ್ಲಿ ಇವು ಪ್ರಕಾಶಗೊಳ್ತಾ ಇವೆ. ಸೊ ಹೀಗಾಗಿ ಈ ದೃಶ್ಯ ಪ್ರಪಂಚಕ್ಕೆ ಸ್ವತಃ ಬೆಳಕಿಲ್ಲ. ಇಂದ್ರಿಯಗಳು ಬೆಳಗಿದಾಗ ಮಾತ್ರ ಇವು ಬೆಳಗ್ತವೆ. ಸಾರ್ವತ್ರಿಕ ಅನುಭವದ ಲಾಜಿಕ್ ಏನು? ಗಾಢ ನಿದ್ರೆಯಲ್ಲಿ ಇಂದ್ರಿಯಗಳು ಬೆಳಗುವುದಿಲ್ಲ, ಆದ್ದರಿಂದ ಅಲ್ಲಿ ಯಾವ ಜಗತ್ತು ಲಭ್ಯ ಇಲ್ಲ. ಸಿಂಪಲ್, ಮುಗಿದೋಯ್ತು. ಪುನಃ ಫರ್ದರ್ ಎಕ್ಸ್ಟೆನ್ಷನ್ ಏನಿಲ್ಲೇ ಇಲ್ಲ ಅದಕ್ಕೆ. ಗಾಢ ನಿದ್ರೆಯಲ್ಲಿ ಎಲ್ಲ ಇಂದ್ರಿಯಗಳು ಲಯಗೊಂಡಿದ್ದರಿಂದಾಗಿ ಆ ಇಂದ್ರಿಯ ವಿಷಯಗಳಿಂದ ಕೂಡ ಜಗತ್ತು ಅಲ್ಲಿ ಲಭ್ಯ ಇಲ್ಲ. ಯಾಕೆ ಜಗತ್ತು ಲಭ್ಯ ಇಲ್ಲ? ಇಂದ್ರಿಯಗಳು ಬೆಳಗಿಲ್ಲ. ಸಿಂಪಲ್. ಈಗ ಇಂದ್ರಿಯಗಳ ಈ ಬೆಳಕೇನಿದೆಯೋ ಇದು ಮನಸ್ಸು ಬುದ್ಧಿಗಳು ಬೆಳಗಿದಾಗ ಮಾತ್ರ ಬೆಳಗ್ತವೆ. ಏನಾಯ್ತು ಹೇಳಿ? ಈಗ ಶಬ್ದಾದಿಗಳು ಇಂದ್ರಿಯಗಳಲ್ಲಿ ಲಯಗೊಂಡು, ಇಂದ್ರಿಯಗಳು ಮನಸ್ಸು ಬುದ್ಧಿಗಳಲ್ಲಿ ಲಯಗೊಂಡು, ಮನಸ್ಸು ಬುದ್ಧಿಗಳು ಅಂತಃಕರಣದಲ್ಲಿ ಲಯಗೊಂಡು, ಅಂತಃಕರಣವು ನಿನ್ನಲ್ಲಿ ಲಯಗೊಂಡು, ನನ್ನನ್ನು ಎಲ್ಲಿ ಲಯಗೊಳಿಸ್ಕೋಬೇಕು? ನಾನು ಶಾಶ್ವತ ಸತ್ಯ, ನನಗೆ ಲಯವೆನ್ನುವುದೇ ಇಲ್ಲ. ನಾನು ಲಯವಾಗುವ ಸಾಧ್ಯತೆಯೇ ಇಲ್ಲ. ಸದಾಕಾಲವು ಎಚ್ಚರ ಬೇಕಾದು. ಅದರಿಂದ ಅರ್ಥ ನನ್ನ ಧ್ವನಿ ಸಮಸ್ಯೆ ಆಗ್ತದೆ. ಅದೇನೋ ಶಬ್ದ ಆಗುವುದು, ಬಹಳ ಶಬ್ದ. ಏಕೆಂದ್ರೆ ಮಹಾಶ್ರುತಿ ನನ್ನ ಶ್ರುತಿ ಆಗಿದ್ರೆ ಹೆಚ್ಚಿಗೆ ಇತ್ತು. ಆಯಾಸ ಅಷ್ಟು ಬೇಕಾದಷ್ಟು ಪಿಚ್ಚು ತೋಗುವುದು ಆಯಾಸ. ಅಬ್ಸಾರ್ಪ್ಷನ್ ನ್ಯೂಟ್ರಲೈಸಿಂಗ್ ಅಂತ ಹೇಳ್ತಾರೆ, ಲಯಗೊಳಿಸಿಕೊಳ್ಳುವುದು ಅಂತ ಅರ್ಥ. ಈ ವಿಷಯಗಳು ಇಂದ್ರಿಯಗಳಲ್ಲಿ, ಇಂದ್ರಿಯಗಳು ಮನಸ್ಸು ಬುದ್ಧಿಗಳಲ್ಲಿ, ಮನಸ್ಸು ಬುದ್ಧಿಗಳು ಅಂತಃಕರಣದಲ್ಲಿ, ಅಂತಃಕರಣವನ್ನ ನನ್ನಲ್ಲಿ ಇದನ್ನೇ ಧ್ಯಾನದ ಕ್ಲಾಸಿನಲ್ಲಿ ಸಾಕ್ಷಾತ್ ಗುರುತಿಸುವ ಕಾರ್ಯ, ಗುರುತಿಸುವ ಕಾರ್ಯ. ಅದಕ್ಕೆ ಟೆಕ್ನಿಕ್ ಜಪ. ಜಪ ಒಂದು ಶಬ್ದ ಉಚ್ಚಾರ. ಈ ಒಂದೊಂದು ಶಬ್ದದ ಉಚ್ಚಾರಣೆಯು ಕೂಡ ಇದನ್ನು ಒಂದೊಂದು ವೃತ್ತಿ ಅನಿಸ್ಕೊಳ್ತದೆ. ಈ ಒಂದು ವೃತ್ತಿಯನ್ನು ಅನಿಸ್ಕೊಳ್ತದೆ. ಈ ಒಂದು ವೃತ್ತಿ, ಇದು ಒಂದೇ ವೃತ್ತಿ ಅನ್ಕನೆಕ್ಟೆಡ್ ಟು ಸೆಕೆಂಡ್ ವೃತ್ತಿ. ಇನ್ನೊಂದು ವೃತ್ತಿಗೆ ಕನೆಕ್ಷನ್ನೇ ಇಲ್ಲ. ಅದೇ ವೃತ್ತಿನೇ ಆಗಿರೋ ಹೋಗು. ಓಂ ಓಂ ಓಂ ಓಂ ಓಂ ಆದರೂ ಒಂದು ವೃತ್ತಿಯಿಂದ ಇನ್ನೊಂದು ವೃತ್ತಿಗೆ ಯಾವ ಕನೆಕ್ಷನ್ ಇಲ್ಲ. ಓಂಕಾರದ ಮೊದಲನೇ ವೃತ್ತಿ ಅದು ಮೂರ್ತದ ಕ್ಷಣ ಇರ್ತದ ಮತ್ತೆ ಲೈವ್ ಆಗುತ್ತೆ. ದಟ್ ಫಿನಿಶ್ಡ್. ಈಗ ನಾನು ನನ್ನ ಮನಸ್ಸು ಬುದ್ಧಿಗಳಿಗೆ ನನ್ನದೇ ಆದ ತಿಳುವಳಿಕೆಯನ್ನು ಕೊಟ್ಟಿದ್ದರಿಂದಾಗಿ ನಾನು ಮತ್ತೆ ಮತ್ತೆ ನೀನು ಅದೇ ವೃತ್ತಿಯನ್ನು ಮಾಡು ಅಂತ ಹೇಳದೆ ಹೋದರೂ ಕೂಡ ಅದು ಅದನ್ನೇ ಮಾಡ್ತದೆ. ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನೇ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಅದನ್ನೇ ಮಾಡ್ತದೆ. ಹೀಗಾಗಿ ಒಂದು ವೃತ್ತಿ ಮುಗಿದ ನಂತರ ಇನ್ನೊಂದು ವೃತ್ತಿಯನ್ನು ಏನು ಮನಸ್ಸು ಬುದ್ಧಿಗಳು ಎತ್ತಿಕೊಳ್ತವೆ ಅದು ನನ್ನ ಪ್ರಯತ್ನದಿಂದಲೇ ಆದದ್ದು. ಒಂದು ರೀತಿಯಲ್ಲಿ ಅದನ್ನ ನಾನು ಮೊದಲೇ ಪೂರ್ವಭಾವಿಯಾಗಿ ಫೀಡ್ ಮಾಡಿರ್ತೀನಿ. ಹೀಗಾಗಿ ಏನಾದೀಗ ಮನಸ್ಸು ಬುದ್ಧಿಗಳಲ್ಲಿ ಓಂಕಾರ ಶಬ್ದವು ಈಗ ನ್ಯೂಟ್ರಲೈಸ್ ಆಯಿತು. ಈ ಓಂಕಾರ ಶಬ್ದವು ಏನು ಮನಸ್ಸು ಬುದ್ಧಿಗಳು ನ್ಯೂಟ್ರಲೈಸ್ ಆಯಿತೋ ಅಲ್ಲಿ ಎರಡು ವೃತ್ತಿಗಳ ಮಧ್ಯದಲ್ಲಿ ನನಗೆ ಲಗ್ಗ ಏನಿದೆ ಅಂತ ನಾನು ಗುರುತಿಸಿದಾಗ ಅದು ಅಂತಃಕರಣ ಮಾತ್ರ. ಎಂತ ಅಂತಃಕರಣ? ವೃತ್ತಿ ಸಹಿತವೋ ವೃತ್ತಿರಹಿತವೋ? ವೃತ್ತಿರಹಿತವಾದ ಅಂತಃಕರಣ. ಈಗ ಎಲ್ಲವೂ ಏನೋ ವಿಷಯ ಇಂದ್ರಿಯಗಳು ಮನಸ್ಸು ಬುದ್ಧಿಗಳು ಸಹಿತವಾಗಿ ಎಲ್ಲಿ ಬಂದ ದಯವಾದ ಈಗ ವೃತ್ತಿರಹಿತವಾದ ಅಂತಃಕರಣದಲ್ಲಿ ಆ ವೃತ್ತಿರಹಿತವಾದ ಅಂತಃಕರಣ ದಟ್ ಇಸ್ ಅನ್ ಅಲ್ಟಿಮೇಟ್ ಅನುಭವ, ಅದು ಅತ್ಯಂತಿಕ ಶ್ರೇಷ್ಠವಾದ ಅನುಭವ. ಶ್ರೇಷ್ಠತೆಯ ಪರಾಕಾಷ್ಠೆಗಿಂತ ಒಂದೇ ಒಂದು ಪಾಯಿಂಟ್ ಲೆಸ್ ಅದು ಶ್ರೇಷ್ಠವೇ, ಅದಕ್ಕೆ ಎರಡನೇ ಮಾತಿಲ್ಲ. ಆದರೆ ಪರಾಕಾಷ್ಠೆಗಿಂತ ಒಂದೇ ಒಂದು ಸ್ಟೆಪ್ ಕೆಳಗಿದೆ. ಅರ್ಥಾತ್ ಆ ಪರಾಕಾಷ್ಠೆ ದೃಷ್ಟಿಯಿಂದ ಅದಕ್ಕೇನು ಅರ್ಥ ಇಲ್ಲ ಅಂತ, ಅದಕ್ಕೇನು ಅರ್ಥ ಇಲ್ಲ. ಇದುವೇ ಅಲ್ಲಿ ತನಕ ಹೋಗೋದು ಬಹಳ ಶ್ರೇಷ್ಠ, ಆದ್ರೆ ಈಗ ಅದಕ್ಕೇನು ಅರ್ಥ ಇಲ್ಲ ಅಂತ. ಹೌದು, ನಮಗೆ ಆ ಹೆಚ್ಚಿನದು ಏನು ಅನ್ನೋದು ಗೊತ್ತಿಲ್ಲದೆ ಇದರಿಂದಾಗಿ ಇದೇ ಭಾರಿ ಹೆಚ್ಚಿನದಾಗಿತ್ತು ಅಷ್ಟೇ. ಏನು ಗೊತ್ತು, ಯಾರ ಬೆಳಕಿನಲ್ಲಿ ಈ ಶ್ರೇಷ್ಠವಾದ ಅಂತಃಕರಣವು ಬೆಳಗುತ್ತಾ ಇದೆ? ಅದು ಇಲ್ಲದೆ ಹೋದರೆ ಇದಕ್ಕೆ ಬೆಳಕನ್ನು ಓದಿದೆಯಾ? ಇದು ಶ್ರೇಷ್ಠ, ಇದು ಶಾಂತ, ಇದು ಆನಂದ ಅಂತ ಏನೇ ಗುರುತಿಸ್ತಾ ಇದೆಯೋ, ಗುರುತಿಸುವವನು ಅನಾನಂದ ಆಗಿದ್ದಾನೆ, ಆನಂದ ಗುರುತಿಸ್ತಾನೆ. ಅಶಾಂತನಾಗಿದ್ದರೆ ಶಾಂತಿಯನ್ನು ಗುರುತಿಸ್ತಾನ, ಅಶಾಂತರಾದವರು ಇಲ್ಲಿಗೆ ಬಂದು ಶಾಂತರಾದ ಮೇಲೇನೆ ಅವರಿಗೆ ಆಶ್ರಮ ಎಷ್ಟು ಶಾಂತವಾಗಿದೆ ಅಂತ ಅನಿಸ್ತದೆ. ಒಂದು ಗಂಟೆ ಈ ಶಾಂತ ಸ್ಥಿತಿಯನ್ನು ನಿಮ್ಮ ಬ್ಯಾಂಗ್ಳೂರು ಮೈಸೂರಿನಲ್ಲಿ ಕೊಡಿ ನನಗೆಲ್ಲರೂ ಒಬ್ಬರಿಗೆ. ಅಲ್ಲೇ ದಿ ಸೌಂಡ್ ಪ್ರೂಫ್ ರೂಮ್ ಅಂತ ಮಾಡಿ ಒಂದು ಒಂದು ಪರಿಸ್ಥಿತಿಯನ್ನ ಶಾಂತ ಅಂತ ಗುರುತಿಸ್ಬೇಕಾದ್ರೆ ಸ್ವತಃ ಮೊದಲು ನಾನೇನಾಗಿರ್ಬೇಕು? ಈಗ ನಾನಿಲ್ಲಿ ಗುರುತಿಸ್ತಾ ಇದ್ದೇನೆ, ಇದು ಶಾಂತ ಶುದ್ಧ ಕೇವಲ ಅಂತಕ್ಕನ ಗುರುತಿಸ್ತಾ ಇದ್ದೇನೆ. ಯಾರ ಶಾಂತತೆಯನ್ನು ನಾನು ಗುರುತಿಸ್ತೇನೆ, ಯಾರ ಬೆಳಕಿನಲ್ಲಿ ನಾನು ಗುರುತಿಸ್ತೇನೆ, ಯಾರ ಅರಿವಿನಲ್ಲಿ ನಾನು ಗುರುತಿಸ್ತಾ ಇದ್ದೇನೆ. ಆ ಅರಿವು ನನ್ನ ಹೊರತುಪಡಿಸಲು ಇನ್ನೊಂದು ಅರಿವಲ್ಲ, ಆ ಅರಿವು ಮೇಲೆ ಇದೆ ಅಂತಲ್ಲ, ಕೆಳಗೆ ಇದೆ ಅಂತಲ್ಲ, ಹೊರಗೆ ಇದೆ ಅಂತಲ್ಲ, ಒಳಗೆ ಇದೆ ಅಂತಲ್ಲ, ಇಲ್ಲ ಅಂತಲ್ಲ. ಇದೆ ಅನ್ನಲಿಕ್ಕೆ ರೂಪ ಇಲ್ಲ, ಇದೆ ಅನ್ನಲಿಕ್ಕೆ ವಸ್ತು ಇಲ್ಲ, ಇದೆ ಅನ್ನಲಿಕ್ಕೆ ಶಬ್ದ ಇಲ್ಲ. ಅದು ಅದು ಅದು ಅದೇ ಅದೇ ನೀ ಭಾವಯೇ. ಈ ಪ್ರಕಾರ ಎಲ್ಲವನ್ನು ಲಯಗೊಳಿಸಿಕೊಂಡು ಅದಕ್ಕೆ ಲಯಗೊಳಿಸಿಕೊಳ್ಳುವುದು ಅದು ಏನು ಅಂತ ಹೇಳಿದೆ ನಿಮಗಷ್ಟೇ. ಪ್ರವಿಲಾಪ್ಯ ಧಿಯಾಸುದೀಹಿ ಆತ್ಮನ್ನೇವ ಅಖಿಲಂ ದೃಶ್ಯಂ ಆತ್ಮನ್ನೇವ ಪ್ರವಿಲಾಪ್ಯ ಧಿಯಾಸುದೀಹಿ ಭಾವಯೇ ಏಕ ಆತ್ಮಾನಂ ನಿರ್ಮಲ ಆಕಾಶವತ್. ಹೇಗಿದೆ ಅದು ನಿರ್ಮಲ ಆಕಾಶ, ಶುದ್ಧ ಆಕಾಶ. ಆಕಾಶ ಹೊರಗಿದೆಯೋ ಹೊರಗಿದೆಯೋ, ಮೇಲಿದೆಯೋ ಕೆಳಗಿದೆಯೋ, ಎಡಕಿದೆಯೋ ಬಲಕಿದೆಯೋ, ಹೇಗೆ ಹೇಳಲಿಕ್ಕೆ ಆಗೋದಿಲ್ಲವೋ ಹಾಗೆ ಆತ್ಮನು ಸದಾ ಭಾವಯೇ ಆಕಾಶ ಅಂತ ನೀನು ಗುರುತಿಸು. ರೂಪವರ್ಣಾಧಿಕಂ ಸರ್ವಂ ವಿಹಾಯ ಪರಮಾರ್ಥವಿತ್ ಪರಿಪೂರ್ಣ ಚಿದಾನಂದ ಸ್ವರೂಪೇಣಾವತಿಷ್ಠತೆ. ರೂಪವರ್ಣಾಧಿಕಂ ಸರ್ವಂ ವಿಹಾಯ ಪರಮಾರ್ಥವಿತ್ ಪರಿಪೂರ್ಣ ಚಿದಾನಂದ ಸ್ವರೂಪೇಣಾವತಿಷ್ಠತೆ. ಜ್ಞಾನದ ಎರಡು ಮಾತುಗಳನ್ನು ತಗೊಂಡು ಬಂದೆ. ಏಕೆಂದ್ರೆ ಈ ಎಲ್ಲ ಶ್ಲೋಕಗಳಿದೆಯೋ ಧ್ಯಾನದ ಸ್ಥಿತಿಯಲ್ಲಿಯೇ ಮನನ ಮಾಡಬೇಕಾದ ಶ್ಲೋಕಗಳು ಅಂತ ನಿನ್ನೆನೆ ನಾನು ಹೇಳಿದ್ದೆ. ಸಡನ್ ಆಗಿ ಧ್ಯಾನದ ವಿಚಾರ ಯಾಕೆ ತಗೊಂಡು ಅಂತ ನೀವು ಕಲ್ಪನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಏನು ತಗೊಳ್ಳೋದಿಲ್ಲ, ಗುರುಗಳ ಅನುಗ್ರಹದಿಂದ ಆ ಸಮಯಕ್ಕೆ ಆ ವಿಷಯಗಳು ಬರ್ತಾವಷ್ಟೇ. ನಮ್ದೇನು ಇಲ್ಲ ಇದರೊಳಗೆ, ನಾನು ಯಾವ ಪ್ರಯತ್ನನೂ ಮಾಡೋದಿಲ್ಲ. ಆ ಸಮಯಕ್ಕೆ ಆ ವಿಷಯಗಳು ಗುರುಗಳೇ ತಂದು ಕುರಿಸ್ತಾರೆ. ಈ ವಿಷಯ ಬ್ಯಾಕ್ಗ್ರೌಂಡ್ ಹೇಳಪ್ಪ, ಈ ಅನುಗ್ರಹ ನಿಮಗೆ ಆಗಬೇಕು. ಅದೇ ಗುರುಗಳಿಂದ ಅರ್ಥ ನಿಮ್ಮ ಅನುಗ್ರಹ, ತೊಂದರೆ ಇಲ್ಲ. ಅದರಿಂದ ಇಲ್ಲಿ ರೂಪ ಸರ್ವಂ ರೂಪವರ್ಣಾಧಿಕಂ, ಸರ್ವಂ ರೂಪವರ್ಣಾಧಿಕಂ, ಏನೋ ರೂಪ ವರ್ಣ ಆಧಿಕಂ ಜಗತ್ ಸರ್ವಂ ವಿಹಾಯ. ಏನ್ ಮಾಡ್ಬೇಕು ಅದನ್ನ ಬಿಟ್ಕೊಡು. ವಿಹಾಯ ಅವುಗಳಲ್ಲಿ ಅಭಿಮಾನ ಬೇಡ. ಅವು ಸತ್ಯವೂ ಅಲ್ಲ, ಕ್ರಮೆಯೂ ಅಲ್ಲ, ಸುಳ್ಳು ಅಲ್ಲ. ಇವೆ ಇವೆ, ಇಲ್ಲ ಇಲ್ಲ ಅಷ್ಟೇ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆಕಾಶದ ಅರಮನೆಯಂತೆ, ಆಕಾಶದ ಹೂವಿನಂತೆ, ಏನು ವಿಚಿತ್ರ. ಇವು ವೇದಾಂತದ ಯಾವ ಉದಾಹರಣೆಗಳು ಈಗ ಫಿಟ್ ಆಗುವುದಿಲ್ಲ ಅಂತ ಅನಿಸ್ತದೆ ನನಗೆ. ಯಾಕೆಂತಂದ್ರೆ ಮೊನ್ನೆ ಚೈನಾದ ರೋಗ ಇಲ್ಲ, ಕೊರಿಯಾ ರೋಗ, ಚೈನಾ ರೋಗ ಇಲ್ಲ, ಮೀನುಗಳ ಮಳೆ, ಮೀನುಗಳ ಮಳೆ. ಹೀಗೆ ಆಕಾಶ ಪುಷ್ಪವತ ಅಂತ ನಮ್ಮ ನ್ಯಾಯದೊಳಗೆ ನ್ಯಾಯಶಾಸ್ತ್ರದೊಳಗೆ ಒಂದು ಉದಾಹರಣೆ ಬರ್ತದೆ. ಆಕಾಶದ ಪುಷ್ಪದಂತೆ, ಎಲ್ಲ ಆಕಾಶದ ಆಕಾಶದ ಮೀನುಗಳಂತೆ. ಅದು ಉದಾಹರಣೆ ಯಾಕೆ ಕೊಡ್ತಾರೆ? ಪಂಜಪುತ್ರ ಇಲ್ಲವೇ ಇಲ್ಲವಾಗಿರುವುದನ್ನ ಅಲ್ಲ, ಇಲ್ಲವೇ ಇಲ್ಲವಾಗಿರುವುದನ್ನ ಇಲ್ಲವೇ ಇಲ್ಲ ಅಂತ ತಿಳಿಸೋದಕ್ಕಾಗಿ, ಟು ಮೇಕ್ ಯು ಸೀ ವಾಟ್ ಇಸ್ ನಾನ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್. ದಿಸ್ ಇಸ್ ವಾಟ್ ದಿ ನಾನ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್. ದಿ ಫ್ಯಾಕ್ಟರ್ ದಟ್ ಇಸ್ ಕಾಲ್ಡ್ ಎಸ್ ನಾನ್ ಎಕ್ಸಿಸ್ಟೆಂಟ್ ಈಸ್ ಲೈಕ್ ದಿಸ್. ಏನಪ್ಪ ಪಂಜಪುತ್ರ? ಹೌದು, ಶಶವಿಷಾಣ ಮೊಲದ ಕೊಂಬು, ಆಕಾಶದ ಮೀನುಗಳಂತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಈಗ. ಯಾಕೆ ಹೇಳ್ರಿ? ಮಳೆ ಆಗಲ್ಲ. ಹೇಳಿದ ಒಂದು ಜೀವಂತ ಮೀನು ಇಷ್ಟು ಉದ್ದುದ ದಪ್ಪ ದಪ್ಪ ದಪ್ಪ ದಪ್ಪ ಬೀಳ್ತಾವ. ಉದಾಹರಣೆ ಕೊಡೋದು ಬಹಳ ಹುಷಾರಾಗಿರ್ಬೇಕು. ಪಂಜಪುತ್ರ ಕೊಡ್ಲಿಕ್ಕಾಗುದಿಲ್ಲ, ಅದನ್ನು ಕೊಡ್ಲಿಕ್ಕಾಗುದಿಲ್ಲಪ್ಪ. ವೇದಾಂತ ಬಹಳ ಹುಷಾರಾಗಿರ್ಬೇಕು. ಬೇಕಾದ್ರೆ ಈ ಹುಡುಗರು ಐದು ಆರು ವರ್ಷ ಏಳು ವರ್ಷ ವಯಸ್ಸಿಗೆ ಎಲ್ಲ ತಗೊಂಡ್ಬಿಡ್ತಾವೆ. ನೆಟ್ಟಿ ನೆಟ್ಟ ಅವ್ರು ಕೇಳಿದಾಗ ಈ ಇದೆಯಾ ಪಟ ಪಟ ಪಟ ಪಟ ಮಾಡ್ತಾರೆ, ಎಲ್ಲ ತಗೊಂಡ್ಬಿಡ್ತಾರೆ, ನೋಡ್ತಾರೆ, ಆಶ್ಚರ್ಯಚಕಿತರಾಗಿ ಎಲ್ಲ ತಿಳ್ಕೊಳ್ತಾರೆ. ನಾವು ಓಂ ಸಹನ ಬಹುದು, ವೆರಿ ವೆರಿ ಕೇರ್ಫುಲ್. ಪ್ರಶ್ನೆ ಇದು ಉದಾಹರಣೆಗೆ ಕೊಡ್ಬೇಕಲ್ಲ ಈಗ. ಇಟ್ ಇಸ್ ನೋ ಮೋರ್ ಎ ನಾನ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್, ಇಟ್ ಇಸ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್. ಹೌದು, ಆಕಾಶದ ಪುಷ್ಪವೃಷ್ಟಿಯಂತೆ, ಆಕಾಶದ ಪುಷ್ಪವೃಷ್ಟಿಯಂತೆ ಇವತ್ತು ಮೀನು ಬಿತ್ತೋ ನಾಳೆ ಪುಷ್ಪಗಳು ಬೀಳ್ಬಿಡ್ತವೆ. ನಮ್ಮ ಹಿಂದಿನ ಕಾಲದೊಳಗೆ ಆಕಾಶ ವೃಷ್ಟಿ ಆಯಿತು ಅಂತ ಹೇಳ್ತಿದ್ದೇನು, ಆಕಾಶದ ಪುಷ್ಪವೃಷ್ಟಿ ಆಯಿತು. ಶ್ರೀರಾಮನ ಜನ್ಮ ಆದಾಗ ಆಕಾಶದ ಪುಷ್ಪವೃಷ್ಟಿ ಆಯಿತು. ಏನಪ್ಪ ರೂಪವರ್ಣಾಧಿಕಂ ಸರ್ವಂ ವಿಹಾಯ ಕಥಂ ವಿಹಾಯ ಅವುಗಳನ್ನು ಹೇಗೆ ಬಿಟ್ಕೊಡೋದು ಪರಮಾರ್ಥವಿದ್ ಪಾರಮಾರ್ಥಿಕ ಜ್ಞಾನವನ್ನು ಹೊಂದುವುದರಿಂದ ಏನದು ಪಾರಮಾರ್ಥಿಕ ಜ್ಞಾನ ಪರಿಪೂರ್ಣ ಚಿದಾನಂದ ಸ್ವರೂಪೇಣ ಅವತಿಷ್ಠತೆ ನಾನು ಹೇಗಿದ್ದೇನೆ ಕೇವಲ ಪರಿಪೂರ್ಣ ಆಲ್ ಕಂಪ್ಲೀಟ್ ಪರಿಪೂರ್ಣ ಅಂದ್ರೆ ಏನು ಆಲ್ ಕಂಪ್ಲೀಟ್ ಕಂಪ್ಲೀಟ್ ಮ್ಯಾನ್ ಬಟ್ಟೆಯನ್ನೇ ಕೊಡ್ಕೊಳ್ಳಿ ಕಂಪ್ಲೀಟ್ ಮ್ಯಾನ್ If you don't purchase Renault with clothes, you are incomplete. Raymond. Renault, Raymond. Raymond, but. What do you think about this? You have to say, Flinch. ಲಿಂಚ್ ಯಾವುದದು ಲಿಂಚ್ ಭಾವೈರ್ಷ್ಯಾಮ ಅದು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಮೀನಿಂಗ್ ಅದೇ ಬರ್ತದೆ ಏನು ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ ಸ್ವಾಮೀಜಿ ಅಂದ್ರೆ ಭಾರಿ ಆಶ್ಚರ್ಯ ಇಂಗ್ಲಿಷ್ ಚಿನ್ನಾನಂದದ್ದು ಆಕ್ಸೆಂಟ್ ಅಷ್ಟ ಅಮೇಝಿಂಗ್ ಆಕ್ಸೆಂಟ್ ಬಟ್ ವೊಕ್ಯಾಬ್ಯುಲರಿ ಶಬ್ದಗಳು ಶಬ್ದಗಳ ಸಂಗ್ರಹ ಶಬ್ದಗಳ ಪರ್ಯಾಯ ಶಬ್ದಗಳು ಬಿಟ್ಟು ಬೇರೆ ಅನೇಕ ಅನೇಕ ಸಂಗತಿಗಳಲ್ಲಿ ದಿ ದಯಾನಂದ ಕೆಲವು ದೃಷ್ಟಿಯಲ್ಲಿ ಏನ್ ಚಿನ್ಮಯಾನಂದ ಬಟ್ ದಿ ದಯಾನಂದ ಕೆಲವು ದೃಷ್ಟಿಯಲ್ಲಿ ಆಮೇಲೆ ತೆಗೆದು ನೋಡೋಣ ಆ ಸಂದರ್ಭದಲ್ಲಿ ಅರ್ಥಾಯ್ತು ಅಂತ ಅನಿಸ್ತದೆ ಅದು ಒಂದೇ ಶಬ್ದ ಆಮೇಲೆ ಅಕಸ್ಮಾತ್ ಇಂಡಿಪೆಂಡೆಂಟ್ ನೆನಪಾತ ಅನ್ಕೊಂಡು ಇದ್ರ ಅರ್ಥ ಏನು ಪ್ರಶ್ನೆ ಅಲ್ಲಿ ಕೋಪಕ್ಕಾಗ್ತದೆ ಆವಾಗ ಬೇರೆ ದಾರಿ ಹೌ ಟೇಕ್ ಅಪ್ ದಿ ಡಿಸಿಷನ್ ಅಂಡ್ ಸಿ ವಾಟ್ ಇಟ್ ಸೊ ಇಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ ಅದೇನೋ ಗುಡುಗುಡು ಮಾಡ್ತಾ ಇದ್ರು ಬಿಟ್ಬಿಟ್ರೆ ಈಗ ಹೌದು ಇಲ್ಲಿದೆ ಸ್ವರೂಪೇಣ ಅವತಿಷ್ಠತೆ ಸ್ವಸ್ವರೂಪದಿಂದ ಅವನು ನಿಂತಿರುತ್ತಾನೆ ಈಗ ಏನೆಂದು ನಿಂತಿರುತ್ತಾನೆ ಪರಿಪೂರ್ಣ ಚಿದಾನಂದ ತಾನು ಕಂಪ್ಲೀಟ್ ಆನಂದ ಬರೀ ಆನಂದ ಮಾತ್ರ ಅಲ್ಲ ಅರಿವಿನಿಂದ ಇದ್ದ ಆನಂದ ಆನಂದವೇ ಅರಿವು ಅರಿವೇ ಆನಂದ ಅರಿವು ತಪ್ಪಿದಲ್ಲಿ ದುಃಖವಾದೀತಿ ವಿನಃ ಅರಿವಿನಲ್ಲಿ ದುಃಖ ಇಲ್ಲ ಆನಂದ ಮಾತ್ರ ಇದೆ ಅರಿವು ತಪ್ಪುವುದು ಅಂದ್ರೆ ನನ್ನನ್ನು ನಾನು ಕಳ್ಕೊಬಹುದು ನನ್ನನ್ನು ನಾನು ಕಳ್ಕೊಬಹುದು ಆ ಮಹಾ ದುಃಖದ ಸಂಗತಿ ಇನ್ನೊಂದು ಏನೆಲ್ಲ ಪಡೆದು ನನ್ನನ್ನು ನಾನು ಕಳ್ಕೊಂಡ್ರೆ ಅದು ಭಾರಿ ದುಃಖ ಇನ್ಫ್ಯಾಕ್ಟ್ ನಾವು ಎಲ್ಲ ಭಾರಿ ದುಃಖಗಳ ಪ್ರಸಂಗದಲ್ಲಿ ನಾವೇನ್ ಕಳ್ಕೊಂಡಿರ್ತೇವಿ ಅರ್ಥ ಆಯ್ತಲ್ಲ ನಿಮಗೆ ಅರಿವೇ ನಾನೆನ್ನುವ ಅರಿವು ಅಲ್ಲಿ ಉಳಿದಿದ್ದೆ ಆದರೆ ಅರಿವೇ ನಾನು ಅರಿವು ಮಾತ್ರ ನಾನು ಎನ್ನುವ ಅರಿವು ನನಗೆ ಇದ್ದದ್ದೇ ಆದರೆ ಕಳೆದುಕೊಳ್ಳುವುದೇನು ಪಡೆದುಕೊಳ್ಳುವುದೇನು ಏನು ಪಡ್ಕೊಳ್ಳಿಕ್ಕಿರದೆ ಕಳ್ಕೊಳ್ಳಿಕ್ಕಿರದೆ. ಯಾಕೆ ಅರಿವಿನಲ್ಲಿ ಮೈನಸ್ ಇಲ್ಲ ಪ್ಲಸ್ ಇಲ್ಲ. ಯಥಾ ಆಕಾಶ, ಆಕಾಶದಲ್ಲಿ ಎಷ್ಟು ಅಂಶ ಆಕಾಶ ಕಳ್ಕೋಬಹುದು, ಎಷ್ಟು ಅಂಶ ಆಕಾಶವನ್ನು ಸೇರಿಸಬಹುದು. ಯಾಕೆ? ಪರಿಪೂರ್ಣ ಆಕಾಶ. ಹಾಗೆ ಅರಿವು, ಇದು ಪರಿಪೂರ್ಣ ಅರಿವು. ಅದನ್ನ ಚಿತ್ತ ಆನಂದ, ಚಿದಾನಂದ ಎಂದು ಕರೆಯಲ್ಪಡ್ತದೆ. ಆ ಸ್ವರೂಪದಲ್ಲಿ ನಾನು ನಿಂತಿರುತ್ತೇನೆ. ಅವತಿಷ್ಠತೆ ಕದಾ? ಪಾರಮಾರ್ಥಿಕ ವಿಚಾರದಲ್ಲಿ ನಾನು ಜ್ಞಾನವನ್ನು ಹೊಂದಿದ್ದಾದರೆ ರೂಪವರ್ಣಾಧಿಕಂ ಸರ್ವಂ ವಿಹಾಯ, ಅವೆಲ್ಲವನ್ನು ಬಿಟ್ಟುಕೊಟ್ಟು ನಾನು ಕೇವಲ ಅರಿವಿನ ಆನಂದ ಸ್ವರೂಪದಲ್ಲಿ ನಿಂತಿರುತ್ತೇನೆ. ಜ್ಞಾತೃ ಜ್ಞಾನ ಧ್ಯೇಯ ಭೇದ ಪರೇನಾತ್ಮನಿ ವಿದ್ಯತೆ ಚಿದಾನಂದೈಕರೂಪತ್ವಾದ ದೀಪ್ಯತೆ ಸ್ವಯಮೇವ ಹಿ. ಜ್ಞಾತೃ ಜ್ಞಾನ ಜ್ಞೇಯ ಭೇದ ಪರೇನಾತ್ಮನಿ ವಿದ್ಯತೆ ಚಿದಾನಂದೈಕರೂಪತ್ವಾದ ದೀಪ್ಯತೆ ಸ್ವಯಮೇವ ಹಿ. ಓಕೆ. ಜ್ಞಾತೃ ಜ್ಞಾನ ಜ್ಞೇಯ ಭೇದ ಪರೇ, ಪರೇ ಆತ್ಮನಿ ನ ವಿದ್ಯತೆ. ಜ್ಞಾತೃ ತಿಳಿಯುವವನು, ದಿ ನೋವರ್, ದಿ ನೋವರ್ ಈಸ್ ಆಲ್ವೇಸ್ ಕಾಲ್ಡ್ ಅಸ್ ಜ್ಞಾತೃ. ಜ್ಞೇಯ, ಟು ಬಿ ನೋನ್, ತಿಳಿಯಬೇಕಾದ ವಿಷಯ. ಜ್ಞಾತೃ ತಿಳಿಯುವವನು, ಜ್ಞೇಯ ತಿಳಿಯಬೇಕಾದ ವಿಷಯ, ಟು ಬಿ ನೋನ್. ಆಮೇಲೆ ಏನಾಗ್ತದ್ರಿ, ಇವು ಎರಡರ ಸಂಬಂಧ ಯಾವಾಗ ಆಗ್ತದೋ ಅವಾಗ ತಿಳಿವು ಮೂಡ್ತದೆ, ಅದಕ್ಕೆ ಜ್ಞಾನಂ. ಮೂರು ಶಬ್ದ ಸಿಕ್ಕುವ ನಿಮಗೆ, ಜ್ಞಾತೃ ತಿಳಿಯುವವನು, ಜ್ಞೇಯ ತಿಳಿಯಬೇಕಾದ ವಿಷಯ, ಜ್ಞಾನವೇನು, ಇವು ಎರಡು ಕೂಡ್ಕೋಬೇಕು. ಇವು ಎರಡು ಕೂಡಿದ ಸ್ಥಾನ ಯಾವುದು, ಅದು ಜ್ಞಾನ. ಈಗೇನಾದೀಗ ಈ ಮೂರು ಭೇದಗಳು ಪರೇ ಆತ್ಮನಿ ನ ವಿದ್ಯತೆ, ಈ ಮೂರು ಭೇದಗಳು ಆ ಕಾರಣಾರ್ಥಿಕ ಆತ್ಮನಲ್ಲಿ ಈ ಮೂರು ಭೇದಗಳು ಇಲ್ಲ. ಯಾಕಿಲ್ಲ ನೋಡೋಣ ಸ್ವಲ್ಪ. ಪಾರಮಾರ್ಥಿಕ ಆತ್ಮ ನಾನು, ಈಗ ನನಗೆ ತಿಳಿಯಬೇಕಾದ ವಿಷಯ ಯಾವುದು, ನಾನು ಪಾರಮಾರ್ಥಿಕ ವಿಷಯವೇ ನಾನು, ತಿಳಿಯಬೇಕಾದ ವಿಷಯವು ನಾನು, ತಿಳಿಯೋನು ಯಾರು, ನಾನು. ಜ್ಞಾನ ಏನು, ನಾನು ಅಲ್ವಾ, ಯಾವ್ದು ಭೇದನೇ ಇಲ್ಲ. ನದಿಗೆ ಅವಸರ, ತನ್ನ ಮೂಲವನ್ನ ಸೇರುವ ಅವಸರ ನದಿಗೆ. ಜ್ಞಾತೃ ಯಾರಲ್ಲಿ, ನದಿ ಹೋಗಿ ಸೇರ್ಬೇಕಾದಂತಹ ಜ್ಞೇಯ ಯಾವುದು, ಸಮುದ್ರ. ಎಲ್ಲಿ ತನಕ ಇರ್ತದೆ ಈ ಭೇದ, ಹೋಗಿ ಸೇರುವವರೆಗೆ. ಆ ಹೋಗಿ ಸೇರಿದ ಕ್ಷಣವೇ ನಾನು ಗಂಗಾನು ಅಲ್ಲ, ನಾನು ಕಾವೇರಿನೂ ಅಲ್ಲ, ನಾನು ಸಮುದ್ರನೂ ಅಲ್ಲ, ಮತ್ತೇನು ಅವತಿಷ್ಠತೆ, ಪರಿಪೂರ್ಣ ಆತ್ಮ ಅವತಿಷ್ಠತೆ. ತನ್ನೇ ತಾನಾಗಿ ಸ್ತಬ್ಧವಾಗಿ ನಿಂತು ಏನು ಜಲರಾಶಿ, ವಿಶಾಲವಾದ ಜಲರಾಶಿ, ಸಮುದ್ರದ ಒಳಗೆ ಪ್ರಯಾಣ ಮಾಡೋರಿಗೆ ಗೊತ್ತಾಗ್ತದೆ ಬಹುಶಃ ಜಲಪ್ರಳಯ ಆಗೇ ಹೋಗಿದೆ ಅನ್ನೋದು. ಭೂಮಿನ ಕಾಣಲಿಲ್ಲ, ತಿಂಗಳು ಗಟ್ಟಲೆ ಭೂಮಿ ಕಾಣದೇ ಇಲ್ಲ, ಅದರ ಜಲಪ್ರಳಯ ತನ್ನ ಎಲ್ಲ ಒಂದು ತುಂಡು ಭೂಮಿ ಭಗವತ್ ಕೊಟ್ಟ ಅಂತ ಹೋಗಿ ಇರ್ಲಿಕ್ಕೆ. ಆ ಭೂಮಿಯಾಗ ಒಂದು 100 ಭೂಮಿ ಮಾಡಿ ಆ ತುಂಡು ತುಂಡುಗಳನ್ನು ಮಾಡಿ ಅವುಗಳಿಗೆ ಬಾರ್ಡರ್ ಹಾಕಿ ಏನದು PAK PO PO LOC ಲೈನ್ ಆಫ್ ಕಂಟ್ರೋಲ್ LOC ಅನ್ಬಿಡೋದು ಅದಕ್ಕೆ ಲೈನ್ ಆಫ್ ಕಂಟ್ರೋಲ್. ಆಮೇಲೆ ಆ ಕಡೆ ಒಂದು ಗೇಟ್, ಈ ಕಡೆ ಒಂದು ಗೇಟ್, ಅಂದ್ರೆ ಅಲ್ಲಿ ಸೈನಿಕರು ಇಲ್ಲಿ ಸೈನಿಕರು, ಅವರ ಪಹರೆ ಮಾಡ್ತಾರೆ ಇವರು ಪಹರೆ ಮಾಡ್ತಾರೆ. ಆಮೇಲೆ ಎಲ್ಲ ಸರಿಗಿತ್ತು ಸರಿಗಿತ್ತು ಅವ್ರ ಇವ್ರ ಜೊತೆ ಸ್ವೀಟ್ ಹಂಚ್ಕೊತಾರೆ, ಇವ್ರ ಜೊತೆ ಸ್ವೀಟ್ ಹಂಚ್ಕೊಡ್ತಾರೆ, ಎಲ್ಲರ ಒಂದು ಗುಂಡು ಸಿಡಿ ತಂದ್ಕೊಂಡು ಇವ್ರ ಮುಖ ಹಿಂಗೆ ಮಾಡ್ತಾರೆ ಅವ್ರ ಮುಖ ಹಿಂಗೆ ಅಷ್ಟೇ. PO ಅಂದ್ರೆ ಅಷ್ಟೇ, ಅದು ಇರೋದು ಒಂದು ಭೂಮಿ, ಅದು ಇರೋದೇ ಇಷ್ಟದೇ, ಬಾಕಿ ಎಲ್ಲ ನೀರೇ ನೀರು ವಿಶಾಲವಾಗಿ. ಆದ್ರೂ ಕೂಡ ಎಷ್ಟು ಸಂಕುಚಿತರಾಗಿಬಿಟ್ಟಿವಿ ಅಂತಂದ್ರೆ ಆ ಒಂದು ತುಂಡು ಭೂಮಿಗೆ ಎಷ್ಟು ಎಷ್ಟು ಮರಣಗಳು, ಎಷ್ಟು ಯುದ್ಧಗಳು, ಚೀಚಿ ಅದೆಲ್ಲ ನಾವು ತಗೊಂಡ್ಬರ್ಬೇಕಿಲ್ಲಿ ಅರ್ಥ ಆಗ್ತದೆ ನಮಗೆ. ಜ್ಞಾತೃ ಜ್ಞಾನ ಜ್ಞೇಯ, ನಾ ಹೋಗಬೇಕು ಹೋಗಬೇಕು ಅನ್ನುವ ನಾನು, ಹೋಗಿ ಸೇರಬೇಕು ಸೇರಬೇಕು ಅನ್ನುವ ಗುರಿ, ಸೇರಿದನು ಸೇರಿದನು ಎನ್ನುವ ಅನುಭವ, ಮೂರೂ ಇರುವುದಿಲ್ಲ. ಯಾವಾಗ ಯಾವಾಗ ಯಾವಾಗ ಸೇರಿದಾಗ ಅಂತ ಉತ್ತರ ಕೊಡ್ಬೇಡ್ರಿ. ಈಗ ಅದೇ ಉದಾಹರಣೆಯನ್ನ ತಿಳಿಸ್ತೇನೆ ನೋಡ್ರಿ, ಈಗ ಅದೇ ಉದಾಹರಣೆ. ನದಿಯು ಹೋಗಿ ಸೇರಬೇಕು ಸೇರಬೇಕು ಅಂತ ಪ್ರಯೋಗ ಮಾಡಿದ ಉದಾಹರಣೆಯನ್ನೇ ಈಗ ನಾ ಶಬ್ದ ತಿಳಿಸ್ತೇನೆ. ಹೇಗೆ ತಿಳಿಸ್ತೀನಿ? ಆ ನೀರು ನಾನೇ ಎನ್ನುವುದನ್ನ ತಿಳಿದಾಗ ಸೇರುವವರು ಯಾರು, ಸೇರ್ಬೇಕಾದ ಜ್ಞೇಯ ಯಾವುದು, ಸೇರುವ ಕ್ರಿಯಾ ಎಲ್ಲಿದೆ, ನೀರೇ ನೀರು. ನಾನು ಕಾವೇರಿಯಾಗಿ ಎಲ್ಲೋ ತಲಕಾವೇರಿಯಲ್ಲಿದ್ರು ಕೂಡ ನಾನು ತಲಕಾವೇರಿ ಎನ್ನುವ ಜ್ಞಾನವನ್ನು ಕಳ್ಕೊಂಡು ನೀರು ಮಾತ್ರ ಅನ್ನುವ ಜ್ಞಾನ ಅಲ್ಲ ಆಗಿದ್ದೆ. ಆದರೆ ಕಾವೇರಿ ನಮ್ಮ ಕಡೆಗೆ ಬರಬೇಕು, ನೀವು ನೀರು ಬಿಡಬೇಕು ಅಂತ ನೀವು ಕೇಳುತ್ತಿದ್ದಿಲ್ಲ ಅಮ್ಮ, ನೀರೇ ತಾನೇ, ಅಲ್ಲಿದ್ರು ನೀರೇ ಇಲ್ಲಿದ್ರು ನೀರೇ, ಇಲ್ಲಿ ಬಂದ್ರು ಅದು ನೀರೇ, ಅಲ್ಲಿ ಬಂದ್ರು ನೀರೇ. ಕುಡಿಲಿಕ್ಕೆ ನೀರು ಕೊಡ್ರಿ ಅಂತ ಕೇಳಿ ಕೊಡ್ತೀವಿ, ಅದು ಕಾವೇರಿ ಕೊಡ್ರಿ ಅಂತ ಕೇಳ್ಬೇಕು. ನಾ ಹೇಳುವ ತಾತ್ಪರ್ಯ ಇಷ್ಟೇ, ಒಂದು ಸಲ ಹೋಗಿ ನಾವು ಆ ಪರಮಾತ್ಮ ಸ್ವರೂಪದ ಪರೇ ಆತ್ಮನೇ ನಿಂತಿದ್ದೆ, ಅಲ್ಲಿ ಯಾವೂ ಇಲ್ಲ. ಮತ್ತೇನಿದೆ ಅಲ್ಲಿ? ಚಿತ್ತ ಆನಂದ ಏಕರೂಪತ್ವ ಸಂಸ್ಕೃತಿ, ಒಂದೇ ಒಂದು ತತ್ವ ಬೆಳಗ್ತಾ ಇದೆ. ಏಕ ಆನಂದ ಚಿದಾನಂದ ಏಕ ಆನಂದ ರೂಪತ್ವ, ಏಕ ಆನಂದ ರೂಪತ್ವ ದೀಪ್ಯತೆ ಬೆಳಗ್ತಾ ಇದೆ. ಏನು ಬೆಳಗ್ತಾ ಇದೆ? ಚಿತ್ತೇ ನಾನು, ಆನಂದವೇ ನಾನು, ಸಚ್ಚಿದಾನಂದವೇ ನಾನು ಎನ್ನುವ ಆನಂದವು ದೀಪ್ಯತೆ ಬೆಳಗ್ತಾ ಇದೆ. ಯಾರ ಬೆಳಕಿನಲ್ಲಿ ಬೆಳಗ್ತಾ ಇದೆಯಪ್ಪ? ಸ್ವಯಮೇವ ಸ್ವಯಂ ದೀಪ್ಯತೆ, ಅವ್ರು ದೊಡ್ಡವರು ಸ್ವಯಂ ದೀಪ್ಯತೆ. ಇಲ್ಲ, ತತ್ವಬೋಧದಲ್ಲಿ ನೀವು ತತ್ವಬೋಧವನ್ನ ಅಷ್ಟು ಸುಲಭವಾಗಿ ಲೆಕ್ಕಕ್ಕೆ ಹೋಗಡಿ. ತತ್ವಬೋಧ ಪ್ರೋಜ್ ಪ್ರೋಜ್ ಆರ್ಡರ್ ನಲ್ಲಿ ಇದೆ ಅನ್ನೋದು ಒಂದು ಸತ್ಯ, ಅದು ಗದ್ಯ ಭಾಗ. ತತ್ವಬೋಧ ಅದು ಮಧ್ಯಭಾಗ ಅಲ್ಲ, ವಿಭಜ್ಯ ಭಾಗ. ಎರಡನೇದ್ದು ಏನು ಅಂತಂದ್ರೆ, ತತ್ವಬೋಧದಲ್ಲಿ ಉದಾಹರಣೆಗಳು ಇಲ್ಲ ಅಂತಷ್ಟೇ ವಿನಃ, ಇದಕ್ಕಿಂತ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಭಾರಿ ಕಷ್ಟ. ಇಲ್ಲಿ ರೆಡಿಮೇಡ್ ನಾ ಹುಡುಕಬೇಕಾಗಿಲ್ಲ. ಉದಾಹರಣೆಗಳನ್ನ ನಾನು ಹುಡುಕಬೇಕಾಗಿಲ್ಲ, ರೆಡಿ. ಅಲ್ಲ ಹಂಗಲ್ಲ, ಬರೀ ಪ್ರೋಗ ಒಂದು ವಾಕ್ಯ ಅಷ್ಟೇ ಇರ್ತದೆ. ಆತ್ಮ ಕಹ ಅವಸ್ಥಾತ್ರಯ ಸಾಕ್ಷ ಅದಲ್ಲ ಪಂಚಕೋಶಾಭೀತ ಸನ್ನ, ಹೌದು ಅವಸ್ಥಾತ್ರಯ ಸಾಕ್ಷಿ ಸನ್ನ ಸಚ್ಚಿದಾನಂದ ಸ್ವರೂಪ ಸನ್ನ ಎತ್ತಿಷ್ಟತಿ ಸ ಆತ್ಮ ಮುಗಿದೋತ್ ನನ್ನ ಕೆಲಸ ಅಂತಂದ ತತ್ವ ತತ್ವದ ಮುಂದೆ ಹೋಗ್ಬಿಡ್ತದೆ. ನಾವು ಹಂಗೆ ಮುಂದುವರಿಕಾಗ್ತದ ವಿಶ್ಲೇಷಣೆ ಕರಾರ್ಬದ್ಧವಾಗಿ ಕೊಡಬೇಕು, ಉದಾಹರಣೆ ಸಹಿತವಾಗಬೇಕು, ಸಾರ್ವತ್ರಿಕರನ್ನು ಮೊದಲು ಕೊಡಬೇಕು, ತರ್ಕವನ್ನು ಸೇರಿಸ್ಕೊಡ್ಬೇಕು. ಇಲ್ಲಿ ನಾ ಏನು ಸರ್ಕಸ್ ಮಾಡಬೇಕಾಗಿಲ್ಲ, ಶಂಕರಾಚಾರ್ಯ ಎಲ್ಲ ಕೊಟ್ಟ ಬಿಟ್ಟರೆ ಲೂಸಿಡ್ ಆಗಿರ್ತದೆ, ಕೇಳಿಕ್ ಭಾರಿ ಚಂದಾಗಿರ್ತದೆ, ಮತ್ತು ಶಬ್ದಗಳೆಲ್ಲ ರೆಡಿನೇ ಇರ್ತವೆ, ಎಕ್ಸಾಂಪಲ್ ಎಲ್ಲ ರೆಡಿನೇ ಇರ್ತವೆ. ಯಾರು ಹೊಸಬರು ಬಂದರೆ ಕೂಡ ಎಲ್ಲ ಚೆನ್ನಾಗಿ ಅರ್ಥ ಆಗ್ತದೆ. ಇನ್ಫ್ಯಾಕ್ಟ್ ಹೊಸಬರು ಯಾರೇ ಬರಲಿ, ಅವ್ರಿಗೆ ಮೊದಲು ತತ್ನ ಆತ್ಮಬೋಧ ತಗೊಂಡು ಆಮೇಲೆ ತತ್ವಬೋಧ ತಗೋಬೇಕು. ಅದಕ್ಕೆ ಆತ್ಮಬೋಧ ನಾವು ಹಿಂಗೆ ಈ ಕ್ಲಾಸ್ನಲ್ಲಿ ತಗೊಳ್ಳೋದೇ ಇಲ್ಲ, ಆತ್ಮಬೋಧ ಪಬ್ಲಿಕ್ನಲ್ಲಿ ತಗೊಂಡ್ಬಿಡ್ತೀವಿ. ಒಂದ್ನೂರು ಇನ್ನೂರು ಜನ ಪಬ್ಲಿಕ್ನಲ್ಲಿ ನೀವು ಕೇಳ್ಬಿಟ್ಟು ಅಂದ್ರೆ ಅದ್ರ ಒಂದು ಎರಡು ಜನ ಮೂರು ಜನ ಇನ್ನೊಬ್ಬರು ಸೀರಿಯಸ್ ತಗೊಂಡು ಬರ್ತಾರೆ, ಅವಾಗ ತತ್ವಬೋಧ ತಗೋತೀವಿ. ಅವ್ರಿಗೆ ಏನನ್ನಿಸ್ತದೆ, ಮೊಟ್ಟ ಮೊದಲನೇ ಟೆಕ್ಸ್ಟ್ ತತ್ವಬೋಧ ಅಂತ ಅನಿಸ್ತದೆ. ಅದಕ್ಕೆ ಮುಂಚಿತವಾಗಿ ಪಬ್ಲಿಕ್ ಟಾಪ್ನಲ್ಲಿ ಇವನ್ನೆಲ್ಲ ಕೇಳಿರ್ತಾರೆ. ಹಾ ಹಂಗೆ. ಸೊ ಏನೇನ್ ಮಾಡ್ತಾನೆ ಈಗ, ಚಿದಾನಂದ ಏಕರೂಪತ್ವ ದೀಪ್ಯತೆ ಸ್ವಯಮೇವಿ ಸ್ವಯಮೇವ ಸ್ವಯಂ ತಾನು ತನ್ನನ್ನ ತನ್ನಂತೆಯೇ ಪ್ರಕಟಗೊಳ್ಳುತ್ತಾನೆ. ಈ ಪ್ರಕಾರವಾಗಿ ಧ್ಯಾನದ ಆಸನದಲ್ಲಿ ಈ ಚಿಂತನೆಗಳು ನಮಗೆ ಪ್ರಾಪ್ತವಾಗಬೇಕು. ಏವ ಆತ್ಮಾರಣೌ ಧ್ಯಾನಂ ಮಥನೆ ಸತತಂ ಕೃತೇ ಉದಿತಾವಗತಿರ್ಜ್ವಾಲಾ ಸರ್ವಾ ಜ್ಞಾನೇಂದನಂ ದಹೇತ. ಏವಮಾತ್ಮಾರಣೌ ಧ್ಯಾನಂ ಮಥನೆ ಸತತಂ ಕೃತೇ ಸರ್ವಾ ಜ್ಞಾನೇಂದನಂ ದಹೇತ. ಅರಣೌ ಅರಣೌ ಊರ್ಧ್ವ ಅರಣಂ ಅರಣಿ ಊರ್ಧ್ವ ಆರಣಿ ಅಥೋ ಆರಣಿ ಅಂತ ಎರಡು ಮರದ ಭತ್ತರು ಉತ್ತರಾರಣಿ ದಕ್ಷಿಣ ಉತ್ತರಾರಣಿ ಅಂತ ವ್ಯಕ್ತ ಕಟೋಷ ಬರ್ತ ಉತ್ತರಾರಣಿ ಮೇಲೊಂದಿರ್ತದೆ ಕೆಳ ಬಂದಿದೆ ಮರದ ಭತ್ತರು ಮಧ್ಯಕ್ಕೆ ಒಂದು ಮರದ ರಾಡ್ ಇರ್ತದೆ ಒನಕೆ ಥರ ಅದನ್ನ ಮೇಲೆ ಇರ್ತದೆ ಅದನ್ನ ಒಬ್ಬರ ಮೇಲೆ ಒತ್ತಿರುತ್ತೆ ಒತ್ತಿರುತ್ತೆ ಕೆಳಗಂತ ಒತ್ತಬೇಕಾಗಿರೋದು ಭೂಮಿ ಮೇಲೆ ಇರ್ತದೆ ಆನಂತರ ಇದೇನು ರಾಡ್ ಇದೆ ಆ ರಾಡ್ಗೆ ಹಾ ರೋಪ್ ಹಾಕ್ತಾರೆ ರೋಪ್ ಹಾಕಿ ಅದ ಹಗ್ಗ ಹಾಕಿ ಅದನ್ನ ಕಡಿತಾರೆ ಇದೊಂದು ಆಕ್ಷನ್ ಇದೆ ಈಗ ಕಡಿಯುವಾಗ ಒಂದು ಮಂತ್ರವನ್ನು ಆಹ್ವಾನ ಮಾಡ್ತಿರ್ತಾರೆ ಆ ಮಂತ್ರದಿಂದ ಅಲ್ಲಿ ಜಾತವೇದನನ್ನು ಆಹ್ವಾನಿಸ್ತಾರೆ ಜಾತವೇದ ಜಾತವು ಇದಂದ್ರೆ ಅಗ್ನಿ. ಬಟ್ ಈ ಹೋಮಕ್ಕೆ ಸಂಕಲ್ಪಿತನಾದಂತಹ ಅಗ್ನಿ ಅದು ಜಾತವೇ, ಹೋಮಕ್ಕೆ ಸಂಕಲ್ಪಿತವಾಗಿರ್ತದೆ ಆ ಜಾತವೇದ. ಎಲ್ಲಿ ತನಕ ಅವನಿಗೆ ತೃಪ್ತಿ ಆಗುದಿಲ್ವೋ ಮಂತ್ರ ಉಚ್ಚಾರ ಅಲ್ಲಿ ತನಕ ಅವನು ಪ್ರತ್ಯಕ್ಷ ಆಗೋದು. ಇವ್ರು ಹಂಗೆ ಕರಿತಾ ಇರುವುದೇ ಅದಕ್ಕೆ ಮಂಥನ ಅಂತ ಹೇಳ್ತಾರೆ. ಈ ಮಂಥನ ಮಾಡುವಂತ ಕಾರ್ಯವನ್ನ ಹೇಗೆ ಅಲ್ಲಿ ಮಾಡ್ತಾರೋ ಹಾಗೆಯೇ ಧ್ಯಾನದ ಆಸನದಲ್ಲಿ ಇಲ್ಲಿ ಮಂಥನ ನಡೀತದೆ. ಉತ್ತರಾರಣಿ ದಕ್ಷಿಣಾರಣಿ, ಏನು ಉತ್ತರಾರಣಿ ದಕ್ಷಿಣಾರಣಿ ಇಲ್ಲಿ? ಆತ್ಮ ಅನಾತ್ಮ, ಆತ್ಮ ಅನಾತ್ಮ ಇವುಗಳ ಮಧ್ಯದಲ್ಲಿ ವಿವೇಕ ಅನ್ನುವ ರಾಡ್, ಅದಕ್ಕೆ ನಾವು ಪ್ರಮಾಣ ಅನ್ನುವ ಹಗ್ಗ ಹಾಕ್ತೀವಿ. ಆ ಪ್ರಮಾಣದಿಂದ ಅದನ್ನು ಏನ್ ಮಾಡ್ತೀವಿ? ಕಡಿಸುವ. ಇದಷ್ಟು ಮನನ, ಇದು ಮನನ ಪ್ರಕ್ರಿಯೆ. ಮನನ ಪ್ರಕ್ರಿಯೆ ಹೇಗೆ? ಏಕರಿಗೆ ಮನನ ಮಾಡುವಾಗ ನಿಮಗೆ ಪ್ರಮಾಣಗಳು ಸ್ಮೃತಿಗೆ ಬಂದಿರ್ತಾನೆ. ನೀವು ಮನನ ಮಾಡೋದಲ್ಲಿ ಕೇವಲ ಸತ್ಯಂ ಧ್ಯಾನಂ ಅನಂತಂ ಪರಿಪೂರ್ಣಂ ಕೇವಲಂ ಚೈತನ್ಯಂ ಇವು ಪ್ರಮಾಣ ಶಬ್ದಗಳು ನಿನ್ನ ಸ್ಮೃತಿಗೆ ಅಲ್ಲಿ ಬಂದದ್ದಾದ್ರೆ ಅವುಗಳನ್ನು ನೀವು ಪ್ರಯೋಗ ಮಾಡ್ತೀರಿ. ನಾ ಹೆಂಗಪ್ಪ ಪರಿಪೂರ್ಣ, ನಾ ಹೇಗಪ್ಪ ಬ್ರಹ್ಮ, ನಾ ಸತ್ಯಂ ಧ್ಯಾನಂ ಅನಂತ ಹೇಗಪ್ಪ ಅದು ಎಷ್ಟು ನೀವು ಅಲ್ಲಿ ಜಿಜ್ಞಾಸೆ ಯಾವಾಗ ಮಾಡ್ಲಿಕ್ಕಾಗ್ತದೆ ಆ ಪ್ರಮಾಣಗಳು ಬರಬೇಕಾಗ್ತದೆ. ಆ ಪ್ರಮಾಣಗಳು ಬಂದ್ರೆ ನಾ ಹಿಂಗಿದ್ರೆ ಇರ್ಬೋದಲ್ಲ ಈ ಶಾಸ್ತ್ರ ಹಂಗ ಹೇಳ್ತದೆ, ಹಿಂಗಿದ್ರೆ ಇರ್ಬೋದಲ್ಲ ಈ ಶಾಸ್ತ್ರ ಹಿಂಗ ಹೇಳ್ತದೆ ಹಂಗಿದ್ರೆ ಇರ್ಬೋದಲ್ಲ. ಇದು ಉತ್ತರಾರಣಿ ದಕ್ಷಿಣಾರಣಿ ಇವುಗಳ ಮಧ್ಯದಲ್ಲಿ ನೀನು ಇದಕ್ಕೂ ವಶ ಆಗ್ಬಾರ್ದು ಅದಕ್ಕೂ ವಶ ಆಗ್ಬಾರ್ದು. ನೀವು ಸುಮ್ಮನೆ ಸಾಕ್ಷಿಯಾಗಿ ನೀವು ವಿಟ್ನೆಸ್ ಆಗಿರ್ಬೇಕು. ಅದು ವಿವೇಕ. ಈ ವಿವೇಕದಲ್ಲಿ ನಿಮಗೆ ಸ್ಪಷ್ಟವಾಗ್ತದೆ. ಏನು ಸ್ಪಷ್ಟವಾಗ್ತದೆ? ಆತ್ಮ ಅಹಮಸ್ಮಿ, ಅಹಂ ಆತ್ಮ ಅಸ್ಮಿ. ಅದಕ್ಕೆ ನಮಗೆ ಸುಮ್ಮನೆ ಚಿತ್ರವನ್ನು ಕೊಡ್ತಾರೆ. ಏನು ಆತ್ಮ ಅರಣವು ಆತ್ಮ ಅನಾತ್ಮ ಅನ್ನುವಂತಹ ಆರಣಿಗಳ ಮಧ್ಯದಲ್ಲಿ ಧ್ಯಾನ ಮಥನೆ, ಧ್ಯಾನ ಎನ್ನುವ ಸ್ಥಾನದಲ್ಲಿ ಮಥನೆ ಸತತಂ ಕೃತೆ ಸತತವಾಗಿ ನೀನು ಆ ಮಥನವನ್ನ ಮಂಥನವನ್ನ ಮಾಡ್ತಾ ಇದ್ದಾಗ ಉದಿತ ಅಲ್ಲಿ ಹುಟ್ಟಿಕೊಳ್ತದೆ. ಏನು ಹುಟ್ಟಿಕೊಳ್ತದೆ? ಅವಗತಿ ಜ್ವಾಲ. ಹೌದು, ಅದು ಒಂದು ಒಂದು ಅತ್ಯಂತ ಪ್ರಖರವಾದ ಜ್ವಾಲೆಯು ಅಲ್ಲಿ ಹುಟ್ಟಿಕೊಳ್ತದೆ. ಅದು ಎಷ್ಟು ಪ್ರಖರವಾಗಿರ್ತದೆ ಅಂತಂದ್ರೆ ಸರ್ವ ಅಜ್ಞಾನ ಇಂಧನಂ ತಹೇತ್. ಅಜ್ಞಾನ ಎನ್ನುವ ಪೂರ್ಣ ಇಂಧನವನ್ನೇ ಸುಟ್ಟಾಕಿಬಿಡ್ತದೆ. ಅಪ್ಪ, ಅಜ್ಞಾನ ಅನ್ನೋ ಇಂಧನ ಯಾವುದಿದು? ಯಾವುದು? ಅವಿದ್ಯಾ ಕಾಮ ಕರ್ಮ. ಇದಕ್ಕೆ ಹೃದಯ ಗ್ರಂಥಿ ಅಂತ ಕರೀತಾರೆ. ಸಂಸಾರದ ಗ್ರಂಥಿ, ಸಂಸಾರದ ಗಂಟು ಇಲ್ಲೇ ಅದ. ಎದೆ ಬರೀ ಇದೆ, ಇದೆ ಮೂರು ಎರಡು ಗಂಟು. ಆ ಗಂಟು ಅದನ್ನ ಜನಿವಾಗ ಹೋಗಿಟ್ಟಿರ್ತಾರೆ. ಅದಕ್ಕೆ ಬ್ರಹ್ಮ ಗಂಟು ಅಂತ ಕರೀತಾರೆ. ಎಷ್ಟರ ಪಿನ್ ಹಾಳು ಮಾಡ್ಕೊಂಡಿರ್ಬೋದು, ಎಷ್ಟರೇ ಎದುರು ಹೋಯಿತು ಹಾಳು ಮಾಡ್ಕೊಂಡಿರ್ಬೋದು. ನಾನು ನನ್ನ ತಮ್ಮ ಆ ಗಂಟು ಹೆಂಗಾರ ಮಾಡಿ ಬಿಡಿಸ್ಕೋಬೇಕು. ಬಿಡಂಗೇ ಅಲ್ಲ, ಅದಕ್ಕೆ ಅದರ ಬ್ರಹ್ಮ ಗಂಟು ಅಂತ ಕರೀತಾರೆ. ನೀವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಕರ್ಮದಿಂದ ಗಂಟನ್ನ ಬಿಡಿಸ್ಕೊಳಕ್ ಆಗೋದಿಲ್ಲ. ಅಷ್ಟೇ ಇರೋದ್ರಲ್ಲಿ ಅವಿದ್ಯಾ ಕಾಮ ಕರ್ಮ ಅನ್ನುವ ಈ ಗಂಟನ್ನ ಕರ್ಮದಿಂದ ಬರೋದಿಲ್ಲದು. ಅದು ಎರಡು ಬಿಡುಗಡೆ ಆಗ್ತದೆ ಜ್ಞಾನದಿಂದ. ನೀನು ಯಜ್ಞ ಭವಿ ಹಾಕಿಯಲ್ಲೋ ಅದು ತ್ಯಾಗ ಮಾಡಿ ಸನ್ಯಾಸ ತಗೋ, ಹೋಗಿ ಸದ್ಗುರು ಕಂಡು ಉಪದೇಶ ಪಡ್ಕೋ. ಅವಾಗ ಮಾತ್ರ ಆ ಗಂಟು ಬಿಡಿಸ್ತದೆ. ಅದರಲ್ಲೇ ಬಿಡೋದು ಸ್ಯಾಂಕ್ಷನ್ ಅದು. ಅದಕ್ಕೆ ಗಂಟು ಬಿತ್ತದು ಹೋಗಿ ಅಲ್ಲಿಗೆ ಇಲ್ಲಿ ಕಟ್ ಮಾಡಿಬಿಡ್ತಾರೆ ಚೋಟಿ ಚೋಟಿ ಇದ್ದಾರ ಚುಟ್ಟು ಕಟ್ ಮಾಡಿಬಿಡ್ತಾರೆ, ಶಿಖ ಕಟ್ ಮಾಡಿಬಿಡ್ತಾರೆ. ಸ್ಯಾಂಕ್ಷನ್ ಆತಂತ ನಿನಗಿನ್ನು ಯಾವ ಬಂಧನಗಳು ಇಲ್ಲ. ಏಕೆಂದ್ರೆ ಈ ಶಿಖಾ ಇದೆಯಲ್ಲ, ಇದು ಬಂಧನದ ಸಂಕೇತ. ಸಂಕೇತ ಅಂತೇಳಿ ಜುಟ್ಟು ಬಿಟ್ಟವರೆಲ್ಲ ಬಂಧನಕ್ಕೆ ಒಳಗಾಗ್ಯಾರ ಅಂತ ಹೆಂಗೇನಿಲ್ಲ. ಅಥವಾ ಜುಟ್ಟು ಇಲ್ಲದೆ ಬರೋಲ್ಲ ಮುಖ್ಯ. ಹಾಗೂ ಅಷ್ಟಲ್ಲ, ಸಾಂಕೇತಿಕ ಸಾಂಕೇತಿಕವಾಗಿ ಹೇಳ್ತಾರೆ. ಅದಕ್ಕೆ ಅದು ಮೂರು ಬಂಧನಗಳು ಇರ್ತವೆ. ಒಂದು ಮಾತಾ ಪಿತಾ, ಮಾತಾ ಪಿತಾ ಗುರು ದೈವ, ಮಾತಾ ಪಿತಾ ಗುರು ದೈವ, ಮಾತಾ ಪಿತಾ ಟುಗೆದರ್ ಒಂದು ಘಟಕ. ಇದು ಒಂದು ಘಟಕ, ಮಾತಾ ಪಿತಾ ಗುರು ಮತ್ತು ದೈವ. ಸೊ ಇವು ಅವನು ಉಪನಯನ ಮಾಡುವ ಕಾಲಕ್ಕೆ ಅವ್ರು ಹೇಳ್ತಾರೆ, ಯಾವತ್ತಿಗೂ ಈ ಮೂರು ಸಂಬಂಧಗಳನ್ನ ನಿನಗೆ ಕಳ್ಕೊಳಕ್ ಆಗೋದಿಲ್ಲ, ನೀನು ಈ ಮೂರುಗಳ ಸಂಬಂಧ ಜೊತೆಗೆ ಇರಲೇಬೇಕು. ಕಾರಣದಲ್ಲಿ ಹೇಳಿದ್ದಾರೆ, ಇಫ್ ಯು ಲುಕ್ ಇನ್ ಟು ಪ್ರಾಕ್ಟಿಕಲಿ ಅವರ್ ಸೈಕೋಲಾಜಿಕಲ್ ಅಪ್ರೋಚ್ ಕಂಟಿನ್ಯೂ ಟು ಎಕ್ಸಿಸ್ಟ್. ಓಕೆ, ಕಂಟಿನ್ಯೂ ಟು ಎಕ್ಸಿಸ್ಟ್. ಅದಕ್ಕೆ ಪೂಜ್ ಸ್ವಾಮೀಜಿ ಹೇಳ್ತಾ ಇದೆ, ಬ್ರಹ್ಮಚಾರ ಬರ್ಬೋದಾದ್ರೆ ನಿಮ್ಮ ಅಮ್ಮನ ಪರ್ಮಿಷನ್ ತಗೊಂಡು ಬಾ, ನನಗಂತ ಹೇಳಿದ್ರ ಎಲ್ಲರಿಗೂ ಹೇಳಿರ್ತಾನೆ ಗೊತ್ತದೆ. ಎಷ್ಟು ಸಣ್ಣ ಕಣ್ಣನ್ನು ನೋಡಿದ್ದೀನಿ, ತಾಯಿ ತಾಯಿ ಪರ್ಮಿಷನ್, ತಂದೆ ಕೊಡದೆ ಹೋದ್ರೂ ಚಿಂತೆ ಇಲ್ಲ, ತಾಯಿ ಕೊಡಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ತಂದೆ ಕೊಡದೆ ಹೋದ್ರೂ ನೀ ಹಠ ಮಾಡಿ ಬಂದಿದ್ದಾವೆ, ಆವಾಗ ಇವಾಗ ತಂದೆ ಬಂದು ನೋಡ್ಕೊಂಡು ಹೋಗ್ತಾನೆ, ಆಗ ತಾಯಿಗೆ ನೀವು ಮತ್ತೆ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ತಾಯಿ ಪರ್ಮಿಷನ್ ಕೊಡೋ ಭಾಷೆ. ಸೊ ಸನ್ಯಾಸೋಗ ಏನಾಗ್ಬಿಡ್ತು ಅಂತಂದ್ರೆ, ಇವ್ರದ್ದು ಎಲ್ಲರದ್ದು ಶ್ರದ್ಧ ಮಾಡ್ಬಿಡು, ಚಿತಿ ಮಾಡ್ಬಿಟ್ಟು ಹೋಗೋದಾಯ್ತು. ಅಲ್ಲಿಗೇನಾಯ್ತು, ಈಗ ಇವೆಲ್ಲ ಸಂಬಂಧ ಕಳಿಸೋದು, ಈಗ ಸಂಬಂಧ ಕಳೆದು ಜುಟ್ಟು ಎಕ್ಕಿಡ್ಬೇಕು, ಜುಟ್ಟು ಕಟ್ಟಿಸ್. ಹ್ಞೂ, ನಮ್ಮ ಕೈಯಿಂದ ಒಂದು ಹತ್ತು ಹದಿನೈದು ಜುಟ್ಟ ಕತ್ತರಿಸಿ. ಮೊನ್ನೆ ನಮ್ಮ ಬಳ್ಳಾರಿ ರಮೇಶ್ ಎಲ್ಲ ಮಕ್ಕಳದು ಕ್ಷೌರ ನಾನೇ ಮಾಡಿದೆ ಅಂತ ಹೇಳ್ದ, ಏ ನಾವಿಂತ ಕ್ಷೌರ ಬೇಕಾಶ್ ಮಾಡಿಬಿಡು ಅಂತ ಮನುಷ್ಯ ಅಂದ್ಬಿಟ್ಟು ಈಗ ಕತ್ತರಿಸೋದು. ಇನ್ನೂರು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಆಗ್ತದೆ ಬಿಲ್, ಅದು ಇನ್ನೂ ಜಾಸ್ತಿನೇ ಆಗ್ತದೆ. ಎಷ್ಟಾಗ್ತದೆ 20 ಮಕ್ಕಳಿಗೆ? ಹಾ, 400 ರೂಪಾಯಿ, 400 ರೂಪಾಯಿ ಉಳಿಸೀನಿ ಅಂತಂದ. ತುಂಬ ಅವೇ ತುಂಬ ಕೊಟ್ಟೆ, ಇನ್ನೂ ಸಲ ಹೋದಾಗ ಊರಿಗೆ ಊರೊಳಗೂಡಾಗ ಕಾಫಿ ಕುಡಿ ಅಂತ ಹೇಳ್ಕೊಟ್ಟೆ. ಕಭಿ ಕಭಿ ತುಂಬ ಇನ್ಸೆಂಟಿವ್ ಏನ ಖುಷಿ ಕರ್ನ, ನಾವೇನು ನಿಮ್ಗೆ ಮೋಟರ್ ಸೈಕಲ್ ಕೊಡ್ತೀವಿ ಅಂತ ಹೇಳ್ಬೇಕಾಗಿಲ್ಲ, ನಾವು ಕಾಫಿ ಕೊಡ್ತೀವಿ ಅಂತ ಹೇಳ್ಬೇಕಾಗಿಲ್ಲ. ಅವಾಗ ಇವಾಗ 20-30,000 ರೂಪಾಯಿ ಕೊಟ್ಟರೆ ಖುಷಿ ಆಗುತ್ತೆ, ಅವಾಗೇನು ಜಾಸ್ತಿ ಬೇಕಾಗಿಲ್ಲ. ಒಂದು ಎಷ್ಟು ಖುಷಿ ಇರ್ತದೆ ನೋಡ್ರಿ, ಏನು ಕೂಡ ಇರಲ್ಲ, ಎಷ್ಟು ಖುಷಿ ಇರ್ತದೆ. ಕ್ಯೂ ಐತೆ ಈಗ, ಅದಕ್ಕೆ ನೋಡಿದ ಮೇಲೆ ಗೊತ್ತಾಗ್ತದೆ. ಸೊ ಆ ಮೂರು ಮೂರು ಎಳೆ ಅದನ್ನು ನಿಮಿತ್ತ ಮಾಡಿಕೊಂಡು ಲಕ್ಷಣವಾಗಿ ಒಂದು ಗಂಟು ಹಾಕೋಷ್ಟು ಮಾಡಿರ್ತಾರೆ. ಮುಂದೆ ಅದಕ್ಕೆಲ್ಲ ಕರ್ಮ ಕಾರಣ ಬರ್ತದೆ, ಅದನ್ನ ಅಲಂಕಾರ ಮಾಡೋದು, ಗಂಟು ಹಾಕೋದು, ಅದಕ್ಕೆ ಹೂ ಇಡೋದು, ಅಜ್ಜ ಸ್ವಾಮೀಜಿ ಮನೆ ಮನೆವರೆಗೂ ಮಾಡ್ತಿದ್ರು ಕೂತಿದ್ರು ತನಕ. ಆಮೇಲೆ ನಮ್ಮ ಇದೇ ಪಾಶಾಲ ಹೋಗ್ತಾರೆ, ಒಂದು ಸಲ ಸ್ನಾನ ಮಾಡ್ಬೇಕಾದ್ರೆ ಅದನ್ನ ತಗೊಂಡು ಅದ್ರ ಸೋಪ್ ಹಚ್ಚಿ ಹಿಂಗೆ ಹಿಂಗೆ ಹಿಂಗೆ ಮಾಡಿ ಕಳ್ಕೊಂಡು ಬಿಟ್ಟು ಹೌದಾ, ಭಾರಿ ಖುಷಿ ಅವ್ರಿಗೆ. ಸೊ ಎಣ್ಣೆನೂ ಸಪ್ರೇಟ್ ಆಗಿರ್ತಾರೆ, ಅದಕ್ಕೆ ಗಂಟು ಹಾಕ್ತಾರೆ, ಆ ಗಂಟು ಹೋಗೋದು ಹೂ ಇಡ್ತಾರೆ, ಎಲ್ಲ ಮಾಡ್ತಾರ. You have to do that because you are respecting parents, Guru Galge, Nima Ishta Devata, your Guru Spirit. So many Hingwan, Guru Sagudala, Ilayta, and another. So all the mother goes, yes, but other Karaman or Gay, Avana Madhu, and Amarata. So he gave Karma Karna, Mukta the Matasvaya conduct. Unto into Shikha became very important, up to the extent Narada had a very very important shikha. Which was working like a aerial. Which was working like a celestial aerial shikha. Adrinda illa prayana agudu illa avunindu. Astro movements of Narada. Astro movements of Narada. One pustika ovudidella. Andre ಈಗ ಇಲ್ಲಿ ನಿಂತುಕೊಂಡು ನಾ ವೈಕುಂಠ ಅಂತ ಸೀತಾ ದಿನ ವೈಕುಂಠಕ್ಕೆ ಹೆಂಗ್ ಹೋಗ್ತಾನ? ಅದೇ ತರಂಗ ರೂಪದೊಳಗೆ ಈಗೇನ್ ನೀವು ಹೇಳ್ತೀರಿ ನೋಡ್ರಿ, ಏನ ಎಲೆಕ್ಟ್ರಾನಿಕ್ ಟೆಲಿವಿಷನ್ಗೆ ಏನಂತೀರಿ ನೀವು? ಹೌದಲ್ಲ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್. ಆಮೇಲೆ ಈ ವೇವ್ಸ್ಗೆ ಇವುಗಳಿಗೆ ಇದಕ್ಕೊಂದು ಹೆಸರು. ಸೊ ಇವುಗಳನ್ನ ಒಂದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಹೋಗ್ತದೆ ಕನ್ವರ್ಟ್. ಈಗ ಆ ಕನ್ವರ್ಟ್ ಮಾಡಿದಾಗ ಇವನು ಫಿಸಿಕಲ್ ಬಾಡಿ ಏನಿದೆ ಅದು ವೇವ್ ಆಗಿ ಕನ್ವರ್ಟ್ ಆಗ್ತದೆ. ವೇವ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಅದು ಆ ಏಜಿ ಮೂಲಕ ಹೋಗಿ ಅಲ್ಲಿಗೋಗ್ಬಿಡ್ದು ಒಯ್ಕೊಂಡಿದ್ದೆ. ಅವ್ ಮೊದ್ಲ ಕಮಾಂಡ್ ಕೊಟ್ಟಿರ್ತಾನೆ ಅದಕ್ಕೆ, ಅಲ್ಲಿ ಪ್ರತ್ಯೇಕ ಅಲ್ಲಿ ಮತ್ತೆ ಕನ್ವರ್ಟ್ ಆಗ್ತದೆ. ಅಲ್ಲಿ ನೀಲ್ ಕನ್ವರ್ಟ್ ಆಗ್ತದೆ, ಇಲ್ಲ ಅಲ್ಲಿ ಕನ್ವರ್ಟ್ ಆಗ್ತದೆ. ಹೀಗೆ ಇಲ್ಲ ನ್ಯಾನೋ ಟೆಕ್ನಾಲಜಿ ಯಾವ ಬಂದ್ಬಿಡುದು, ನಮಗೆ ಅದ್ರ ಬಗ್ಗೆ ಅರಿವಿಲ್ಲ ಅಷ್ಟೇ. ನ್ಯಾನೋ ಟೆಕ್ನಾಲಜಿ ಯಾವ ಬಂದ್ಬಿಡುದು, ಯು ರೆಡ್ಯೂಸ್ ಟು ಆಟಮ್, ಯು ವಿಲ್ ಬಿ ರೆಡ್ಯೂಸ್ ಟು ಆಟಮ್. ಅದನ್ನ ತಗೊಂಡೋಗಿ ಮತ್ತೆ ಒಂದು ಮೆಡಿಸಿನ್ ಹಾಕಿ, ಆ ಮೆಡಿಸಿನ್ ತಗೊಂಡೋಗಿ ಇಂಜೆಕ್ಷನ್ ಹಾಕಿ, ಆ ಇಂಜೆಕ್ಷನ್ ತಗೊಂಡೋಗಿ ಒಬ್ಬರು ಚುಚ್ಚಿದ್ರೆ ಎಲ್ಲೋದಿನಿ ಈಗ ಎಲ್ಲೋದಿನಿ ಈಗ ಅವನು ಬಾಡಿ ಹೋಗ್ಬಿಟ್ಟಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಿಮ್ಗೆ ಮೊದಲೆಲ್ಲ ಫೀಡ್ ಮಾಡಿರ್ತಾರೆ ಹೆಂಗೆ ಹೋಗ್ಬೇಕು ಏನು ಮಾರ್ಗ ಎಲ್ಲ ಬಿಡ. ಆ ಮಾರ್ಗದಲ್ಲಿ ಫೀಡ್ ಮಾಡಿರ್ತಾರೆ, ಆ ಪ್ರಕಾರ ಹೋಗಿ ಆ ಹೃದಯದ ಆ ಭಾಗದಲ್ಲಿ ಹೋಗಿ ಅಥವಾ ಬ್ರೈನಿನ ಭಾಗದಲ್ಲಿ ಹೋಗಿ ಅಲ್ಲಿ ಏನು ಆಪರೇಷನ್ ಮಾಡ್ತಾರೆ ಮಾಡಿ ರೆಡಿ ಮಾಡಿದ್ಮೇಲೆ ಈಗ ಮತ್ತೆ ಚಕ್ರವ್ಯೂಹ ಆಗ್ಬಿಡ್ತದೆ ಹರಿಹೋಗ್ಬೋದು ನಿಮಗೆ. ಆವಾಗ ಇಲ್ಲಿ ಬಂದು ಕೂಡ್ತಾನೆ, ಇಲ್ಲಿ ಬಂದು ಕೂಡ ಕಣ್ಣಾಗಿಲ್ಲಿ ಡ್ರಾಪ್ ಬೀಳ್ತದೆ. ಆ ಡ್ರಾಪ್ ನ್ಯಾಗ ಬರ್ತಾನೆ, ಆ ಡ್ರಾಪ್ ನ್ಯಾಗ ಬಂದದ್ದನ್ನ ಇನ್ನೊಂದು ಟೆಸ್ಟ್ ಟ್ಯೂಬ್ನೋಗಿ ಅದನ್ನ ಕ್ಯಾಚ್ ಮಾಡ್ತಾನೆ. ಆ ಟೆಸ್ಟ್ ಟ್ಯೂಬ್ನೋಗಿ ಕ್ಯಾಚ್ ಮಾಡಿದ್ದನ್ನ ಅದನ್ನ ಮತ್ತೊಂದು ವೇವ್ ಹೆಂಗೆ ವೇವ್ನಲ್ಲಿ ಕನ್ವರ್ಟ್ ಆಗಿ ಆಟಮ್ ಆಗಿದ್ದ ಹಾಗೆ ಮತ್ತೊಂದು ವೇವ್ನಲ್ಲಿ ಕನ್ವರ್ಟ್ ಆಗಿದ್ದು ಏನಾಗ್ಬಿಡ್ತಾನೆ ಹ್ಯೂಮನ್ ಬೀಯಿಂಗ್ ಆಗಿದೆ. ಹೆಂಗೆ ಹೋಗಿತ್ತು ಹಂಗೆ ವಾಪಸ್ ಹೋಗಿ ಅವ್ನು ವಾಪಸ್ ಬಂದಾಗ ಅವ್ನ ಮೈವೆಲ್ಲ ಹಸಿ ಹಸಿ ಆಗಿರ್ತದೆ, ರಕ್ತ ರಕ್ತ ಆಗಿರ್ತದೆ, ಆಗಿರ್ತದೆ, ಅದೆಲ್ಲ ಸ್ಪಷ್ಟ ಗೊತ್ತಾಗುತ್ತೆ. ಅಪ್ಪ ಯಾರು ಹೋದವರೇ ಇದಕ್ಕೆ ನ್ಯಾನೋ ಟೆಕ್ನಾಲಜಿ. ನಿಮ್ ಡಾಕ್ಟರ್ ಮೂರ್ ಕ್ಲಾಸ್ ತರ ತಿಂದಾರ ಹೇಳ ನಮ್ಗೆ ಗೊತ್ತಿಲ್ಲ ಕತೆ ಈ ಬಳ್ಳಾರಿಯೊಳಗೆ ಪುರಾಣಗಳು ಬಹಳ ಕೇಳ್ತಾರೆ. ಆ ಸುವೇದವರು ಎಷ್ಟು ಪುರಾಣ ಗೊತ್ತಾ ನೀವು ಅಷ್ಟು ಮತ್ತೆ ಇವರು ಕಚ್ಚಾ ಅಂತೀರಿ. ನಮಗೆ ಕಚ್ಚಾನು ಗೊತ್ತಿಲ್ಲ, ಪಚಾನು ಗೊತ್ತಿಲ್ಲ, ಯಾವ ಗೊತ್ತಿಲ್ಲ. ಕಚ್ಚ ದೇವಯ್ಯ ಅಲ್ಲ ಬಹಳ ಚಲೋ, ಬಟ್ ವೆರಿ ಇಂಟ್ರೆಸ್ಟಿಂಗ್. ಸೋ ಮೆನಿ ಪುರಾಣ ಅಲ್ಲ ಪೌರಾಣಿಕ ಕಥೆಗಳು ಇವತ್ತಿನ ವೈಜ್ಞಾನಿಕ ಏನು ಸಂಶೋಧನೆಗಳ ಇವುಗಳ ಬಗ್ಗೆ ಚಾಲೆಂಜ್ ಮಾಡ್ತಾರೆ. ಅಂತ ಪೌರಾಣಿಕ ಕಥೆಗಳು ಅಂತ ಏನ್ ಸೂಪರ್ ಮ್ಯಾನ್ ಮಾತಾಡ್ತೀರಿ, ನಮ್ಮ ಹನುಮಂತನಂತ ಸುಬ್ರಹ್ಮಣ್ಯ ತಂದು ಕೊಡಿ ನೋಡಂತೆ, ಹನುಮಂತನಂತ ಸುಬ್ರಹ್ಮಣ್ಯ ಒಬ್ಬನ ತಂದು ಕೊಡಿ. ಮತ್ತ ಇನ್ನೂ ಇದ್ದ, ಇನ್ನೂ ಇದ್ದ. ನಿಮ್ಮ ಸುಬ್ರಹ್ಮಣ್ಯ ಎಂದೋ ಸತ್ತೋದ, ನಮ್ಮ ಸುಬ್ರಹ್ಮಣ್ಯ ಇನ್ನೂ ಇದ್ದ. ಎಂತೆಂತ ಕಥೆಗಳು, ಭೀಮ ಇದು ಸಾಮಾನ್ಯನೇ. ಒಂದು ನಾಟಕರು ಓದಿದ್ದೀನಿ ನಿನ್ನೆ, 1200 ವರ್ಷ ನಮ್ಮ ಇತಿಹಾಸಕಾರರು ಚಂದ್ರಗುಪ್ತನ ನಂತರ, ಚಂದ್ರಗುಪ್ತ ಮೌರ್ಯನ ನಂತರ 1200 ವರ್ಷದ ಇತಿಹಾಸವನ್ನ ಬ್ಲ್ಯಾಕ್ ಇದು ಮಾಡಿದ್ರು. ಎಂತ ಎಂತ ಈ ಬ್ಲ್ಯಾಕ್ ಬ್ಲ್ಯಾಕ್ ಈಜ್ ಎ ಬ್ಲಾಕೇಜ್, ಅದ ಬ್ಲಾಕೇಜ್ ಮಾಡುದು ಇತಿಹಾಸಕಾರ. ಆ ಸಂದರ್ಭದಲ್ಲಿ ಇಷ್ಟು ನಮ್ ಎಲ್ಲ ಕಳ್ಕೊಂಡಿವಿ, ವಿ ಲಾಸ್ಟ್ ಆಲ್ ದೀಸ್ ಥಿಂಗ್ಸ್. ನಿನ್ನೆ ನಮ್ಮನ್ನು ಓದಿದ್ರು ಅಲ್ಲ, ಎಂಥ ದುರ್ದೈವ ನೋಡ್ರಿ. ಬ್ಲ್ಯಾಕ್ ಏಜ್ ಏನಂತ, ವಿ ಲಾಸ್ಟ್ ಎವ್ರಿಥಿಂಗ್. ಇತಿಹಾಸನೇ ಇಲ್ಲ. ಕೊಡಿ ಶಂಕರಾಚಾರ್ಯರು ಇದು ಕೊಡಿ ನಮಗೆ, ಬರ್ತ್ ಡೇಟ್ ಕೊಡಿ, ಎಲ್ಲೂ ವಿಟ್ನೆಸ್ ಇಲ್ಲ. ಇತಿಹಾಸಕಾರರು ಇದನ್ನ ಅಳಿಸಿ ಹಾಕ್ಬಿಟ್ಟು ಯಾವುದೇ ನಮಗೆ ಮಾತ್ರ ಸುಮ್ಮನೆ ಹೇಳ್ಕೊತವಷ್ಟೇ. ಕೊನೆಗೆ ಕೈಲಾಗದಿದ್ದವ್ರು ಮೈಯೆಲ್ಲ ಪರ್ಚಿಕೊಂಡ್ರು ನಮಗೆ, ಜನ್ಮನ್ಸು ನಮ್ಮ ವೀರ ಹಾಳು ಮಾಡಿದ್ರು, ಅವ್ರಿಗೆ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋದ್ರು, ಎಲ್ಲ ಕೋಡ್ಗಳು ನೋಡಿದ್ವಿ. ಆ ಕೋಡ್ ಅವ್ರಿಗೆಲ್ಲ ಗೊತ್ತಾಗಿದೆ, ಅವ್ರು ಕೋಡ್ ತೊಗೊಂಡು ರೀಡ್ ಮಾಡಿ ಅವರ ಇದ್ರೊಳಗೆ ಏರ್ ಸೈನ್ಸ್ ಒಳಗೊಂದು ಮುಂದೆ ಬಂದ್ರು, ವಿಮಾನಯಾನದೊಳಗೆ ಮುಂದೆ ಬಂದ್ರು, ಇತ್ಯಾದಿ ಇತ್ಯಾದಿ ನಾವೆಲ್ಲ ಹೇಳ್ಕೊಂಡಿರ್ತೇವೆ ಅಷ್ಟೇ. ವಿನಃ ವಾಸ್ತವಿಕವಾಗಿ ನಮ್ಮ ಅಮೋಘವಾದಂತಹ ಸಾಹಿತ್ಯಗಳನ್ನ ಆ 1200 ವರ್ಷದ ಏನು ಬ್ಲ್ಯಾಕ್ ಇತಿಹಾಸ ಅದ ಅದ್ರೊಳಗೆ ಮುಚ್ಚಾಕ್ಬಿಟ್ಟು. ಇದ್ರೊಳಗೆ ನಮ್ಮ ಇತಿಹಾಸಕಾರ ಆ ಜಾಗತಿಕ ಇತಿಹಾಸಕಾರದ್ದು ತಪ್ಪದ. ನಮ್ಮ ಹಿಂದೂ ಧರ್ಮದ ಅಭಿಮಾನರಹಿತವಾದ ಜೀವನವೂ ಇದಕ್ಕೆ ಕಾರಣವಾಗ್ತದೆ, ಅವೈದಿಕ ಪದ್ಧತಿಗಳು ಕಾರಣವಾಗ್ತವೆ. ಎಷ್ಟು ಒಟ್ಟುಗೂಡಿ ಸೇರಿಸಿಕೊಂಡು ವಿ ಆರ್ ದ ಲೂಸರ್ಸ್. ಅದು ನಮಗೆ ಇವತ್ತಿಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಆಗ್ತಾ ಇದೆ, ಇವತ್ತಿಗೂ ಆಗ್ತಾ ಇದೆ. 1400 ವರ್ಷಗಳ ಹಿಂದೆ ನೆರವಿನಂತಹ ಶಂಕರಾಚಾರ್ಯರ ಇತಿಹಾಸ, ಐತಿಹಾಸಿಕ ಮಹತ್ವಗಳು ಸಾಕಷ್ಟಿವೆ. ಅವುಗಳ ಜಾಡೆ ಹಿಡಿದು ಆ ಮೂಲಕವಾಗಿ ಇಂಥ ಇಷ್ಯನ ಹುಟ್ಟಿರಬಹುದು ಅಂತ ನಾವು ನಿರ್ಧಾರ ಕೊಡ್ತೇವೆ ವಿನಃ. ಮತ್ತು ಇವರು ಲೇಖನಕಾರರು, ಸಾಹಿತ್ಯಕಾರರು, ಇವರೇನು ಈ ಸಂಸ್ಕೃತ ಸಾಹಿತ್ಯವನ್ನು ರಚಿಸಿದ್ದಾರೆ, ಇವರನ್ನು ಕೂಡ ಲೆಕ್ಕದಲ್ಲಿ ಇಟ್ಟುಕೊಂಡು ಇವರು ಗುರುಗಳ ಹೆಸರು ಇಟ್ಕೊಂಡಿದ್ದಾರೆ, ಅವರು ಗುರುಗಳ ಹೆಸರು ಇಟ್ಕೊಂಡಿದ್ದಾರೆ. ಹಂಗಾದ್ರೆ ಅವ್ರ ಗುರುಗಳು ಎಲ್ಲೋ ಸಮಕಾಲದ ಇರ್ಬೇಕು ಅನ್ನಿಸ್ತದೆ. ಹಾಗೆ ಇವ್ರದ್ದು ಡೇಟ್ ನಮ್ಮ ಲೆಕ್ಕ ಇದೆ ಅಲ್ಲ, ಸುಮಾರು ಅಂದಾಜು ಇವ್ರದ್ದು ಅದೇ ಡೇಟ್ ಇರ್ಬೋದು. ಹೀಗೆ ಅನುಮಾನದಿಂದ ನಾವು ಶಂಕರಾಚಾರ್ಯ ಬರ್ತ್ ಡೇಟ್ ಹೇಳ್ತೇವೆ ವಿನಃ ವಾಸ್ತವಿಕವಾಗಿ ನಮಗೆ ಲಭ್ಯ ಇಲ್ಲ. ಅದಕ್ಕೆ ತಾನೇ ಶೃಂಗೇರಿಯವರಿಗೂ ಮತ್ತು ಕಾಂಚಿಯವರಿಗೂ ಜಗಳ ಆಗ್ತಾರೆ. ಇವರಂತಾರೆ ಹೋದವರು ಬರಲೇ ಇಲ್ಲ, ಅವರಂತಾರೆ ಹೋದವ್ರು ಬಂದ್ರು ನೀವು ಯಾರೋ ಅವ್ರಿಗೆ ಮಠ ಬಿಟ್ಕೊಟ್ಟಿಲ್ಲ, ನಾವು ಕಚ್ಚಿ ಬಿಟ್ಕೊಟ್ವಿ, ಹೀಗಾಗಿ 72 ವರ್ಷ ಜೀವಂತ ಇದ್ರು ಅಂತ. ಕಂತಿಯಾಚಾರ್ಯರು ಕಾಂಚಿಪೀಠದೊಳಗೆ ಶಂಕರಾಚಾರ್ಯರು ಶ್ರೀಚಕ್ರ ಉಪಾಸನ ಮಾಡಿಕೊಂಡು 70 ವರ್ಷದ ವಯಸ್ಸಿನವರೆಗೂ ಜೀವಂತ ಇದ್ರು. ಅಂದ್ರೆ ನಮ್ಮ ಕಾಂಚಿ ಶಂಕರಾಚಾರ್ಯ ಪರಂಪರ ಮೋರ್ ಲೈವ್ ದ್ಯಾನ್ ಯುವರ್ ಶೃಂಗೇರಿ. ಪತ್ರಿಕೆ ಎಲ್ಲ ಪ್ರಿಂಟ್ ಮಾಡ್ಯಾರು, ನಾವು ಓದಿದ್ದೆ. ಓಂ ತತ್ಸತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇ ಅಸದೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತ